ಹರಿಹರ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ರಾಷ್ಟೀಯ ಹೈನುಗಾರಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರಿನ ವಿಜ್ಞಾನಿಯಾದ ಡಾಕ್ಟರ್ ವೇದಮೂರ್ತಿ ಅವರು. ಸಗಣಿ ಹಾಕಂತ ನೈಸರ್ಗಿಕ ಆಹಾರ ಉತ್ಪಾದನೆ ಆಗುತ್ತೆ, ಅದು ಮೀನ್ ತಿಂತಾ ಹೋಗ್ತೀವಿ. ಒಂದೇ ಇದ್ರ ಜೊತೆ ಹೆಚ್ಚುವರೆಗೆ ನೀವು ಕೃತಕ ಆಹಾರ ಕೊಡಬಹುದು. ಕೃತಕ ಆಹಾರ ಅಂದ್ರೆ ನಿಮ್ಮಲ್ಲಿ ಶೇಂಗಿ ಅಕ್ಕಿ ತೋಡು ಸಿಗುತ್ತೆ, ಶೇಂಗಣ್ಣೆ ನೀರಲ್ಲಿ ನೆನಕಿರು ಮುದ್ದೆ ಆಗುತ್ತೆ, ಅಕ್ಕಿ ತೋಡು ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಹಾಕ್ಬೋದು. ಇದು ಬೇಡಪ್ಪ ನಿಮ್ಮಲ್ಲಿ ಅನ್ನ ಅವು ಏನೇನು ಉಳಿದ್ರೆ ಬೇಸ್ಟ್ ಅದನ್ನು ಹಾಕ್ಬೋದು. ಇವು ಏನ ಇವು ಸ್ಥಳೀಯವಾಗಿ ಸಿಗ್ತಕ್ಕಂಥ ಆಹಾರ. ಇದರ ಜೊತೆಗೆ ಮೀನಿಗಾಗಿ ಈಗ ಕ್ಯಾಟಲ್ ಫೀಡ್ ಸಿಗುತ್ತೆ, ಕೋಳಿ ಫೀಡ್ ಸಿಗುತ್ತೆ, ಹಂಗೆ ನಮಗೆ ಮೀನಿಗಾಗಿನೇ ಒಂದು ಸ್ಪೆಷಲ್ ಆಗಿ ಅದಕ್ಕೆ ಬೇಕಾದಂತೆ ಎಲ್ಲ ನ್ಯೂಟ್ರಿಯನ್ಸ್ ಪೋಷಕಾಂಶ ಸರಿಬಿಟ್ಟು ಮೀನಿಗೆ ಆಹಾರ ಕೂಡ ಲಭ್ಯ ಇರುತ್ತೆ. ಆ ಮೀನನ್ನು ಪೆಲೆಟೆಡ್ ಫೀಡ್ ಅಂತೇವೆ ಅಥವಾ ಫ್ಲೋಟಿಂಗ್ ಫಿಶ್ ಫೀಡ್ ಅಂತ, ಅದು ಕೂಡ ಲಭ್ಯ ಇದೆ. ಅದನ್ನ ನೀವು ಮೀನಿಗೆ ಹಾಕೋದ್ರಿಂದ ಏನಾಗುತ್ತೆ, ಮೀನು ಅದನ್ನ ತಿನ್ನುತ್ತೆ. ಆಹಾರ 100% ಮೀನು ಆಹಾರ ವೇಸ್ಟ್ ಆಗುತ್ತೆ, ಅದಕ್ಕೆ ಮೀನಿಗೆ ಆಹಾರವಾಗಿ ಲಭ್ಯ ಆಗುತ್ತೆ. ಅದನ್ನ ತಿನ್ನೋದ್ರಂತ ಮೀನು ಬೆಳವಣಿಗೆ ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ನೀವು ಬರೀ ಸಗಣಿ ಅಷ್ಟೇ ಹಾಕ್ಯಂತ ಹೋಗ್ತೀನಿ, ನಾನು ಹೆಚ್ಚುವರಿಗೆ ಕೊಡಲ್ಲ ಅಂದ್ರೆ ಒಂದು 300 ಗ್ರಾಮ್ ಬೆಳಿಬಹುದು. ಸಗಣಿ ಜೊತೆಗೆ ನಾವು ಮನೆಗೆ ಇರತಕ್ಕಂಥ ವೇಸ್ಟ್ ಅಕ್ಕಿ ತೋಡು ಶೇಂಗೆಂಡ್ ಹಾಕ್ಯಂತ ಹೋಗ್ತಾನೆ ಒಂದು 450 ಗ್ರಾಮ್ 500 ಗ್ರಾಮ್ ಬೆಳಿಬಹುದು. ಬೇಡ ಇದ್ರ ಜೊತೆ ನಾನು ಕೃತಕ ಆಹಾರ ಕೊಡ್ತೀನಿ ಹೊರಗಿಂದ ಖರೀದಿ ಮಾಡಿ ಹಾಕ್ತಾನೆ ಅಂದ್ರೆ ಒಂದು 800-1 kg ಕೂಡ ಮೀನು ಬೆಳೆಯೋ ಚಾನ್ಸ್ ಇದೆ. ನೀವು ಎಷ್ಟು ಆಹಾರ ಒದಗಿಸ್ತೀರಿ ಅದ್ರ ಮೇಲೆ ಮೀನು ಬೆಳವಣಿಗೆ ಆಗ್ತಾ ಹೋದ್ರು. ಸೊ ಹೀಗಾಗಿ ಇಷ್ಟು ನೀವು ಕೊಡಗಂತ ಹೋದ ಒಂದು 8 ತಿಂಗಳು, ಯಾಕಂದ್ರೆ ಕೃಷಿ ಹೊಂಡಗಳ ಮಳೆಗಾಲದಲ್ಲಿ ಮಾತ್ರ ನೀರು ನಿಲ್ಲುತ್ತೆ. ಒಂದು 6-7 ತಿಂಗಳು ಮ್ಯಾಕ್ಸಿಮಮ್ 7-8 ತಿಂಗಳು ನೀವು ಮೀನು ಕೃಷಿ ಮಾಡಿದ್ರೆ ನಿಮಗೆ ಕೊಳದ ಗಾತ್ರದ ಅನುಗುಣವಾಗಿ ಕನಿಷ್ಠ 10,000-50,000 ರೂಪಾಯಿವರೆಗೆ ನೀವು ಆದಾಯ ಮಾಡೋಕೆ ಅವಕಾಶ ಇದೆ, ಹೆಚ್ಚುವರಿ ಆದಾಯ ಮಾಡ್ತೀವಿ. ಉದಾಹರಣೆ ಇನ್ನೊಂದೇನು ಬೇಡಪ್ಪ, ಮೀನು 8 ತಿಂಗಳಾಯ್ತು ನಾವು ಮೀನು ಹಿಡಿತೀನಿ ಹಿಡಿತೇನೆ ಅಂದ್ರೆ ಮೀನುಗಾರ ಕರೆಸ್ಬೋದು, ಇಲ್ಲ ಅಮ್ಮನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಯಾರಾದ್ರೂ ಮೀನುಗಾರರು ಕರೆಸಿ ಮೀನು ಹಿಡಿಯೋ ವ್ಯವಸ್ಥೆ ಮಾಡ್ತೀವಿ, ಮೀನನ್ನು ಮಾರಾಟ ಮಾಡೋ ವ್ಯವಸ್ಥೆನು ಕೂಡ ಮಾಡ್ತೀವಿ. ಬೇಡ ಅಂದ್ರೆ ನೀವೇ ಮನೆಯಲ್ಲೇ ಮೀನು ತಿನ್ನೋರಿದ್ರೆ ನೀವು ಯಾರಾದ್ರೂ ಸಂಬಂಧಿಕರು ಬಂದ್ರೆ ಏನೋ ಮನೆ ಫಂಕ್ಷನ್ ಇದ್ರೆ ನೀವು ಮೀನು ಹಿಡಿದು ನೇರ ನಿಮ್ಮ ಮನೆ ಬಳಕೆ ಮಾಡಬಹುದು. ಏನಾಗುತ್ತೆ, ನಿಮ್ಮ ಸ್ವಂತ ಜಮೀನಲ್ಲಿ ನಿಮ್ಮ ಕೊಳ ನಿಮ್ಮ ನೆಲದಲ್ಲಿ ನೀವೇ ಸ್ವತಃ ಬೆಳೆದು ನೀವು ತಿನ್ನೋದ್ರಿಂದ ನಿಮಗೆ ಒಂದು ಫ್ರೆಶ್ ಆಗಿ ಮೀನು ಸಿಗುತ್ತೆ. ಇನ್ನೊಂದು ತಮಗೆ ಕಿವಿ ಮಾತು ಹೇಳ್ತೀನಿ, ಇವತ್ತು ಭಾರತ ಅಲ್ಲ ದೇಶಾದ್ಯಂತ ಯಾವುದೇ ರೀತಿ ಅಡಲ್ಟ್ರೇಷನ್ ಇಲ್ಲದೆ ಕೆಮಿಕಲ್ ಇಲ್ಲದೆ ನೈಸರ್ಗಿಕ ಆರ್ಗ್ಯಾನಿಕ್ ಆಗಿ ಸಿಗ್ತಕ್ಕಂಥ ಏಕೈಕ ಅನಿಮಲ್ ಸೋರ್ಸ್ ಅಂದ್ರೆ ಫಿಶ್. ಯಾಕಂದ್ರೆ ಮೀನಿಗೆ ನಾವು ಯಾವುದೇ ರೀತಿ ಆರ್ಗ್ಯಾನಿಕ್ ಕೆಮಿಕಲ್ ಗೊಬ್ಬರ ಯೂಸ್ ಮಾಡಲ್ಲ, ಆಯ್ತಾ. ಆ ಮೀನಿಗೆ ನಾವು ಯಾವುದೇ ರೀತಿ ಇಂಜೆಕ್ಷನ್ ಕೊಡಲ್ಲ, ಅದು ಗ್ರೋತ್ ಪ್ರೊಮೋಟರ್ಸ್ ಯಾವುದೇ ಇಂಜೆಕ್ಷನ್, ಚಿಕನ್ ಹೋದ್ರೆ ನೀವು ಗ್ರೋತ್ ಪ್ರೊಮೋಟರ್ಸ್ ಕೊಡ್ತಾರೆ, ಪ್ರೊಬಯೋಟಿಕ್ಸ್ ಕೊಡ್ತಾರೆ, ಅವೆಲ್ಲ ಅವ್ರು ಚಿಕನ್ ಏನಾಗುತ್ತೆ ವಿತಿನ್ 2-3 ಮಂತ್ ಒಂದುವರೆ 2 kg ಬೆಳೆಯುತ್ತೆ. ಹಂಗಾಗಿ ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ ಅಂದ್ಬಂದು ತಿಂತಾರೆ, ಜನ ತಿನ್ಬಿಟ್ಟು ಅವ್ರು ಫ್ಯಾಟ್ ಆಗಿ ದಪ್ಪ ಆಗ್ತಾ ಹೋಗ್ತಾರೆ. ಸಾಕಷ್ಟು ಕೆಮಿಕಲ್ ಸೈಡ್ ಎಫೆಕ್ಟ್ ಇರುತ್ತೆ, ಬಟ್ ಮೀನಿನಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ, ಯಾವ ಕೆಮಿಕಲ್ಸ್ ನಾವು ಯೂಸ್ ಮಾಡೋಲ್ಲ. ಆರ್ಗ್ಯಾನಿಕ್ 100% ಆರ್ಗ್ಯಾನಿಕ್ ಗ್ರೋನ್ ಫಿಶ್ ಅಂದ್ರೆ ಫಿಶ್ ಗ್ರೋನ್ ಅನಿಮಲ್ ಅಂದ್ರೆ ಫಿಶ್ ಮಾತ್ರ, ಹಾಗೆ ಅದ್ರಲ್ಲಿ ಯಾವ ಕೆಮಿಕಲ್ ಕಂಟಾಮಿನೇಟ್ ಇರಲ್ಲ. ನೀವು ಮೀನನ್ನ ನಿಮ್ಮ ಕುಟುಂಬಕ್ಕೆ ಬಳಸಿಕೆ ಮಾಡಬಹುದು, ಬೇಡ ಅಂದ್ರೆ ಮಾರಾಟ ಮಾಡಬಹುದು. ಸೊ ಹಾಗಾಗಿ ನೀವು ನಿಮ್ಮಲ್ಲಿರ್ತಕ್ಕಂಥ ಜಲ ಸಂಪನ್ಮೂಲ ಕೃಷಿ ಹೊಂಡ ನೀರು ಸಂಗ್ರಹ ಕಳಗಳನ್ನ ಸ್ವಲ್ಪ ನಮ್ಮಿಂದ ತರಬೇತಿ ಆಗಲಿ ಅಥವಾ ತಾಂತ್ರಿಕ ಮಾರ್ಗದರ್ಶನ ತಗೊಂಡು ನೀವು ಅವುಗಳ ಮೀನು ಕೃಷಿ ಮಾಡಿದ್ರೆ ನೀವು ಮಾಡ್ತಕ್ಕಂಥ ಕೃಷಿ ಜೊತೆಗೆ ಹೆಚ್ಚುವರಿ ಆರ್ಥಿಕ ಲಾಭ ಮಾಡ್ಕೋಬಹುದು. ಸೊ ಹಾಗಾಗಿ ನಿಮ್ಮಲ್ಲಿ ಯಾವುದೇ ಕೃಷಿ ಹೊಂಡ ಇರೋ ಸಣ್ಣದಿರಲಿ ದೊಡ್ಡದಿರಲಿ ಹೇಗೆ ಇರಲಿ, ಇದ್ರ ಜೊತೆಗೆ ಇದೇ ಬನ್ನಿಕೋಡಲ್ಲಿ ಇಲ್ಲಿ ಹನುಮಂತಪ್ಪ ತುರಾಯ್ ಅಂತ ಇದ್ದಾರೆ ಕೃಷಿ ಹೊಂಡಕ್ಕೆ. ನಾವು ನಮ್ಮ ಸಂಶೋಧನಾ ಕೇಂದ್ರದಿಂದ ಭೇಟಿ ಮಾಡಿ ಆ ಪಾಂಡುಗಳೆಲ್ಲ ಸರ್ವೆ ಮಾಡಿ ಅವ್ರಿಗೆ ನಾವೇ ನಮ್ಮ ಯೋಜನೆಯಿಂದ ಮೀನು ಮರಿ ಫ್ರೀ ಕೊಟ್ಟಿದ್ವಿ, ಮೀನು ಆಹಾರ ಫ್ರೀ ಕೊಟ್ಟು 8 ತಿಂಗಳು. ನಾನು ಲಾಸ್ಟ್ ಆಗಸ್ಟ್ ಅಲ್ಲಿ ಮೀನು ಮರಿ ಕೊಟ್ಟಿದ್ದೆ. 1 ಮಂತ್ ಬ್ಯಾಕ್ ಮೀನೆಲ್ಲ ಇಡಿಸಿದಾಗ 3/4 kg 1 kg ಮೀನು ಬಂದಿದ್ದು, ಬೆಳವಣಿಗೆ ಆಗಿದ್ದು, ಒಳ್ಳೆ ಇಳುವರಿ ಬಂದಿದ್ದು. ಅರೌಂಡ್ 600 kg ಮೀನನ್ನು ಇಡಿಸಿದ್ದಾರೆ, ಇಡಿಸಿ ಒಳ್ಳೆ ಲಾಭ ಆಗಿದೆ ಸರ್, ನಾನು ಚೆನ್ನಾಗಾಗಿದೆ. ಮತ್ತೊಂದ್ಸಲಿ ನಾನು ಮೀನು ಮರಿ ಕೊಡು ಅಂದ್ರೆ ನೋಡಪ್ಪ, ಒಂದೊಂದ್ಸಲಿ ಯೋಜನೆಯಿಂದ ಒಂದ್ಸಲಿ ಮಾತ್ರ ಅವಕಾಶ ಇರುತ್ತೆ ಫಲಾನುಭವಿಗೆ, ನಿಮಗೆ ಕೊಡೋಕ್ಕಾಗಲ್ಲ, ಮತ್ತೆ ಬೇರೆ ಬೇರೆ ಫಲಾನುಭವಿ ಕೊಡಬೇಕಾಗುತ್ತೆ ಅಂತ ಹೇಳಿದ್ವಿ. ಹಂಗಾಗಿ ಅವರು ಕೂಡ ಇಲ್ಲ ಸರ್ ನಾವು ಮಾಡ್ತೀವಿ ಅಂತ. ಇದನ್ನ ಯಾಕೆ ನಿಮಗೆ ಹೇಳ್ತೇವೆ ಅಂದ್ರೆ, ನಾವು ನಮ್ಮ ಕೇಂದ್ರದಲ್ಲಿ ಸಂಶೋಧನೆ ಮಾಡಿದ್ರೆ ನೀವು ಒಪ್ಪಲ್ಲ, ಹಾಗಾಗಿ ನಿಮ್ಮ ಜಮೀನಲ್ಲೇ ಬಂದು ನಿಮ್ಮ ರೈತರ ತಾಕಲಿರುತ್ತೆ ಹೊಂಡಗಳಿಗೆ ನಾವು ಕೊಟ್ಟು ಅದನ್ನ ಸಂಶೋಧನೆ ಮಾಡಿದಾಗ ಏನಾಗುತ್ತೆ, ಅದು ರೈತರಿಗೆ ಗೊತ್ತಾಗುತ್ತೆ, ಅಕ್ಕಪಕ್ಕದ ರೈತರಿಗೆ ಗೊತ್ತಾಗುತ್ತೆ. ಅದರಿಂದ ನೀವು ಕೂಡ ಒಪ್ತೀರಿ ಅನ್ನೋ ಉದ್ದೇಶದಿಂದ ನಾನು ಹೇಳಿದೆ. ನಿಮ್ಮ ಬನ್ನಿ ಕೂಡ ನಾವು ಮಾಡಿದ್ದೀವಿ, ಇಲ್ಲೇ ಸತ್ಯಾರಾಯಣ ಕ್ಯಾಂಪ್ ಅಲ್ಲಿ ಮಾಡಿದ್ದೀವಿ, ರೈತರು ಅದರಿಂದ ಖುಷಿ ಪಟ್ಟಿದ್ದಾರೆ, ಒಳ್ಳೆ ಇಳುವರಿ ಕೂಡ ಬರ್ತಾ ಇದೆ. ನಾವು ಏನು ಮೀನೇ ಬಿಡ್ತಿರಲಿಲ್ಲ, ವೇಸ್ಟ್ ಹಂಗ ಇಟ್ಟಿದ್ವಿ ಸರ್, ಈಗ ನಾವು ಮೀನು ಮರಿ ಬಿಟ್ಟರಿಂದ ಅಟ್ಲೀಸ್ಟ್ ನಮ್ಮ ಮನೆಗೆ ಹಿಡಿದು ನೆಂಟರು ಬಂದಾಗ ಹಿಡಿದು ನಾವು ತಿಂತಾ ಇದೇವಿ, ಚೆನ್ನಾಗಿದೆ ಕುಯ್ದು ಅಂತ ಆ ಥರ ಅವ್ರ ಹತ್ತು ವರ್ಷ ಪಡಿಸಿದ ಕೆಲವು ಸಹ ಹೆಚ್ಚುವರಿ ಲಾಭನ ಕೂಡ ಮಾಡಿದ್ದಾರೆ. ಹಾಗಾಗಿ ನಾನು ರೈತ ಬಂದ್ರಲ್ಲಿ ನಮ್ಮ ತಮ್ಮಲ್ಲಿ ಮನವಿ ಮಾಡ್ಕೊಳೋದು ಅಂದ್ರೆ, ತಮ್ಮ ಹತ್ರ ಜಲ ಸಂಪನ್ಮೂಲ ಯಾವ್ದೇ ಇರಲಿ, ನಮ್ಮಲ್ಲಿ ಒಂದೇ ವೇದ ಒಂದು ವೇದ ಘೋಷ ಏನಪ್ಪಾ ಅಂದ್ರೆ, ಎಲ್ಲಿ ನೀರಿದೆ ಅಲ್ಲಿ ಮೀನು ಬೆಳಿ. ಹಾಗಾಗಿ ನಿಮ್ಮಲ್ಲಿ ಸಣ್ಣ ಕೃಷಿ ಹೊಂಡ ಇರಲಿ ದೊಡ್ಡದಿರಲಿ ಎಷ್ಟೇ ಇರಲಿ, ಅಲ್ಲಿ ನೀರಿದೆ ಅಂದ್ರೆ ಮೀನುಗಾರಿಕೆ ಮಾಡಿರಿ ಅಂತ ಹೇಳ್ತಾ, ಅದಕ್ಕೆ ಸಂಬಂಧಪಟ್ಟಿದ್ದು ಏನೋ ತಾಂತ್ರಿಕ ಮಾಹಿತಿ ಬೇಕೋ ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಪೌಡೆ ಅಂತ, ಮೀನುಗಾರಿಕೆ ವಿಜ್ಞಾನಿ, ಕೃಷಿ ಮತ್ತು ತೋಟದ ಸಂಶೋಧನಾ ಕೇಂದ್ರ ಕತ್ಲಗೇರಿ. ನನ್ನ ಮೊಬೈಲ್ ನಂಬರ್ 888-0483957. ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿ ಎಲ್ಲರೂ ಗಣ್ಯರಿಗೆ ವಂದಿಸ್ತಾ, ತಮಗೆ ವಂದಿಸ್ತಾ ಮಾತು. ಸಾಮಾನ್ಯವಾಗಿ ನಮ್ಮಲ್ಲಿ ಸಿಹಿ ನೀರೇ ಹೌದು, ಇದರಲ್ಲಿ ಸಿಗಡಿ ಬೆಳೆಯೋದಕ್ಕೆ ಅವಕಾಶ ಆಗುತ್ತಾ ಹೇಗೆ? ಒಳ್ಳೆ ಪಾಯಿಂಟ್ ಕೇಳಿದ್ರು. ಏನಂದ್ರೆ ನಮ್ಮಲ್ಲಿ ಸಿಗಡಿನ ನಾವು 2 ಭಾಗ ವಿಂಗಡಿಸ್ತೀವಿ, ಅದ್ರ ಉಪ್ಪಿನ ಅಂಶದ ಆಧಾರದ ಮೇಲೆ. ಒಂದು ಸಿಹಿ ನೀರು ಸಿಗಡಿ, ಒಂದು ಉಪ್ಪು ನೀರು ಸಿಗಡಿ ಅಂತ. ಇಲ್ಲಿ ಏನು ನಮ್ಮ ಭಾಗದಲ್ಲಿ ಸಿಹಿ ನೀರು ಅಂದ್ರೆ ಏನಪ್ಪಾ ಅಂದ್ರೆ, ಭೂಮಿ ಮೇಲೆ ಇರ್ತಕ್ಕಂಥ ಜಲ ಸಂಪನ್ಮೂಲ, ಅದು ಕೆರೆ ಆಗಿರ್ಬೋದು, ನದಿ ಇರ್ಬೋದು, ಜಲಾಶಯ ಆಗಿರ್ಬೋದು, ಇವೇನೆಲ್ಲ ನೀವು ಭೂಮಿ ಮೇಲೆ ನೀರಿದೆ ಅಲ್ಲ ಅವೆಲ್ಲ ಸಿಹಿ ನೀರು. ಸಿಹಿ ನೀರು ಸಿಗಡೆ, ಇಂದು ಉಪ್ಪು ನೀರು ಸಿಗಡೆ ಅಂತ. ಸಿಹಿ ನೀರು ಸಿಗಡೆ ಅನ್ನ ನಾವು ಫ್ರೆಶ್ ವಾಟರ್ ಪ್ರಾನ್ ಮ್ಯಾಕ್ರಾಬಿಕಮ್ ರೋಸಂಬರ್ಗಿ ಅಂತೀವಿ, ಅದನ್ನ ನಾವು ಸಿಹಿ ನೀರಲ್ಲೇ ಬೆಳೆಸಬಹುದು. ಸಿಹಿ ನೀರು ಸಿಗಡೆ ಸಿಹಿ ನೀರಲ್ಲೇ ಸಿಗಡಿನ ಬೆಳೆಸಬಹುದು. ಫ್ರೆಶ್ ವಾಟರ್ ಪ್ರಾನ್ ಮ್ಯಾಕ್ರಾಬಿಕಮ್ ರೋಸಂಬರ್ಗಿ ಅಂತ ಇದೆ, ನಾವು ಅದನ್ನು ಬಳಸಿದೀವಿ ಕೂಡ. ಇಲ್ಲಿ ಅರಕಮಳೆ ತಾಲೂಕು ಒನ್ನೆನಹಳ್ಳಿ ಅಂತ ಇದೆ ಗ್ರಾಮ ಇದೆ, ಕಂಚಿಕೇರಿ ಆ ಭಾಗದಲ್ಲೆಲ್ಲ ಏನಾಗುತ್ತೆ, ಅಲ್ಲಿ ಕೆಲವೊಂದು ಆಯ್ದ ಕೃಷಿ ಹೊಂಡಗಳಲ್ಲಿ ನಾವು ಸಿಹಿ ನೀರು ಸಿಗಡಿಗಳನ್ನು ತರಿಸಿ ಅಲ್ಲಿ ಬಿಡಿಸಿ ಬೆಳೆಸಿದ್ದೇವೆ. ನಮ್ಮ ವೆಟರ್ನರಿ ಯೂನಿವರ್ಸಿಟಿ ಕೃಷಿ ಮತ್ತು ಪಶುವೈದ್ಯಕ ಯೂನಿವರ್ಸಿಟಿಯಲ್ಲಿ ಒಂದು ಪ್ರಾಜೆಕ್ಟ್ ಇತ್ತು, ಆ ಪ್ರಾಜೆಕ್ಟ್ ಅಲ್ಲಿ ಕೃಷಿ ಹೊಂಡಗಳಲ್ಲೇ ಸಿಹಿ ನೀರು ಸಿಗಡಿಗಳನ್ನ ಬಿಟ್ಟು ಬೆಳೆಸಿದೇವೆ ಸರ್. ಚೆನ್ನಾಗಿ ಬೆಳೀತು, ಬಟ್ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಅವ್ರು ಹಿಡಿಯಲು ಕಷ್ಟ, ಯಾಕಂದ್ರೆ ಅವು ತಳಭಾಗದಲ್ಲಿ ಇರೋದ್ರಿಂದ ಏನಾಗುತ್ತೆ, ನೀರನ್ನ ಖಾಲಿ ಮಾಡಿ ಒಂದೊಂದು ಹ್ಯಾಂಡ್ ಪಿಕ್ ಮಾಡಿ ಹಿಡಿಬೇಕು. ಹಿಡಿದಾಗ ಏನಾಗುತ್ತೆ ಅಂದ್ರೆ ಒಳ್ಳೆ ಮಾರುಕಟ್ಟೆ ಇದೆ, ಯಾವಾಗ ಜಾಸ್ತಿ ಕ್ವಾಂಟಿಟಿ ಇದ್ದ ಕಮ್ಮಿ ಕ್ವಾಂಟಿಟಿ ಇದ್ದಾಗ ಅದಕ್ಕೆ ಮಾರುಕಟ್ಟೆ ಅಲ್ಲ. ಅದರ ಸಿಹಿ ನೀರು ಸಿಗಡಿ ರೇಟ್ ಸೈಜ್ ಮೇಲೆ 250 ರಿಂದ 400 ರೂಪಾಯಿವರೆಗೆ ರೇಟ್ ಇದೆ ಒಂದು ಕೆಜಿಗೆ. ಬಟ್ ಹೆಚ್ಚು ಕ್ವಾಂಟಿಟಿ ಇತ್ತು ಅಂದ್ರೆ ಆಂಧ್ರದವರೇ ಬಂದು ಅವರೇ ಹಿಡಿದು ಅವರೇ ತಗೊಂಡು ಹೋಗ್ತಾರೆ. ಕಮ್ಮಿ ಕ್ವಾಂಟಿಟಿ ಆದ್ರೆ ನೀವು ಸ್ಥಳೀಯವಾಗಿ ಹೋದಾಗ ಏನಾಗುತ್ತೆ, ಬೆಲೆ ಸಿಗಲ್ಲ, ರೈತರ ತಾವ ತಿನ್ಬೇಕಾಗುತ್ತೆ. ಹಾಗಾಗಿ ಸಿಹಿ ನೀರು ಸಿಗಡಿಯನ್ನು ಕೂಡ ಬೆಳೆಯಲಿಕ್ಕೆ ಸಾಕಷ್ಟು ಅವಕಾಶ. ಮತ್ತೆ ಮರಳಿಗುಡಿ ನಂಗೆ ಹರಿಹರ ತಾಲೂಕಿಗೆ ಸಹಾಯಕ ಕೃಷಿ ನಿರ್ದೇಶಕನಾಗಿ ಇಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಮತ್ತೆ ಇನ್ನೊಂದು ಸಲ ನನಗೆ ಒಂದು ಸುದೈವ ಅಂತ ಅನ್ಕೊಂತೀನಿ. ತಮ್ಗೆಲ್ಲರಿಗೂ ಗೊತ್ತಿದೆ, ಇಲಾಖಾ ಕಾರ್ಯಕ್ರಮಗಳಲ್ಲಿ ಪ್ರತಿ ವರ್ಷ ನಾವು ಇನ್ನೇನು ಬಿತ್ತನೆ ಬೀಜ ಕೊಡ್ತೀವಿ, ಎಲ್ಲಾ ರೈತರಿಗೂ ಕೊಡ್ತೀವಿ, 5 ಎಕರೆ ತನಕ ಕೊಡ್ತಕ್ಕಂಥದ್ದು ಆಗ್ತಕ್ಕಂಥದ್ದು. ಮತ್ತೆ ಕೃಷಿ ಮೂಲ ಉಪಕರಣಗಳು ಏನಾಗಿರ್ತಕ್ಕಂಥದ್ದು ಏನಿದೆಯಲ್ಲ, ಏನು ಯಂತ್ರೋಪಕರಣಗಳು ಏನಾಗಿರ್ತಕ್ಕಂಥದ್ದು, ಕಲ್ಟಿವೇಟರ್, ಟಿಲ್ಲರು, ಬಿತ್ತಬೇಕಾದ್ರೆ ಕೂರಿಗೆ, ಮತ್ತೆ ಪಡ್ಲರು, ಈ ತರ ಕೇಜ್ ವೀಲ್ ಅವೆಲ್ಲ ಕೊಡ್ತಕ್ಕಂಥದ್ದು ಒಂದು ಸರ್ವೇ ಸಾಮಾನ್ಯ. ಮತ್ತೆ ನಮ್ಮ ಏನು ನೀರಾವರಿ ಆಶ್ರಿತ ಬಿಟ್ಟು ಬೇರೆ ಕೃಷಿ ಬೆಳೆಗಳಲ್ಲಿ ಇರ್ತಕ್ಕಂಥದಕ್ಕೆ ತುಂತುರು ನೀರಾವರಿ ಘಟಕಗಳನ್ನು ಕೊಡ್ತಾ ಇರತಕ್ಕಂಥದ್ದು ಅದು ಕಾಮನ್ನು. ಮತ್ತೆ ಬೇರೆ ಬೆಳೆಗೆ ಪೂರಕವಾಗಿರ್ತಕ್ಕಂಥ ಏನು ರಸಗೊಬ್ಬರ ಬೇರೆ ತವೇಳ್ದಂಗೆ ಸಣ್ಣ ಬಡ ಎಂಚ ಆಗಿರ್ಬೋದು, ಬೇರೆ ಅವನ್ನೆಲ್ಲದನ್ನು ಸಹ ಪೋಷಕಾಂಶಗಳು, ಲಘು ಪೋಷಕಾಂಶಗಳನ್ನು ಇನ್ನಿತರ ಕಾರ್ಯಕ್ರಮಗಳನ್ನ ನಾವು ವಿತರಣೆ ಮಾಡ್ತಾ ಬರ್ತಾ ಇದೀವಿ. ಅದೊಂದಾಯ್ತು. ತಮ್ಗೆಲ್ಲರಿಗೂ ಗೊತ್ತಿದೆ ಈಗ ಮಳೆ ಆಗ್ತಾ ಇದೆ, ಚೆನ್ನಾಗ್ತಾ ಇದೆ. ನಾವು ಇಷ್ಟೆಲ್ಲ ಮಳೆ ಆದ್ರೂ ಸತೆ ನಮ್ಮ ಹರಿಹರ ತಾಲೂಕು 70% ಇರತಕ್ಕಂಥದ್ದೇ ಭತ್ತ ಏರಿಯಾ. ಈಗ ಮುಂಗಾರಂಗಮಲ್ಲಿ ನಮಗೇನ್ ಬರ್ತಕ್ಕಂಥದ್ದು 24,000 ಹೆಕ್ಟೇರ್ ಭತ್ತ ಬಿತ್ತನೆ ಪ್ರದೇಶ ಬರ್ತಕ್ಕಂಥದ್ದಿದೆ. ಆದ್ರೂ ನಾವೇನಾಗಿದೆ ನಮ್ಮ ಇದರಲ್ಲಿ ಒಂದು 500 ಹೆಕ್ಟೇರ್ ಈ ಕಡೆ ದೇವರ ಬೆಳೆಕೆರೆ ಪಿಕಪ್ ಏರಿಯಾ ಬರ್ತಕ್ಕಂಥದ್ದು, ಉಳಿದಂತ ಒಳದಂಡೆ ಏರಿಯಾ ಬರ್ತಕ್ಕಂಥದ್ದು ಇರ್ತಕ್ಕಂಥ. ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ಕೃಷಿ ಇಲಾಖೆ ಎಲ್ಲದೂ ನಾವೇನ್ ಮಾಡಿದ್ವಿ, ಭತ್ತ ಬೆಳೆತಕ್ಕಿರ್ತಕ್ಕಂಥ ರೈತರಿಗೆ ನಾವು ಅವಾಗಲೇ ಏನ್ ಮಾಡಿದ್ವಿ ಅಂತಂದ್ರೆ, ಊರಿಗೆ ಭತ್ತ ನಾವು ಆಲ್ರೆಡಿ ಅದನ್ನ ಮಾಡ್ಕೊಂಡ್ರೆ ಬಹಳ ಅನುಕೂಲ ಆಗ್ತಕ್ಕಂಥದ್ದು ಅಂತೇಳಿ ನಾವು ಅದನ್ನ ಊರಿಗೆ ಭತ್ತನ ನಾವು ಬಹಳ ಪ್ರಚಲಿತ ಮಾಡಿದ್ವಿ. ಯಾಕಂದ್ರೆ ಈ ಹರಿಹರ ತಾಲೂಕಲ್ಲಿ 70% ಅದೇ ಇರೋದು. ಒಂದು 32,000 ಹೆಕ್ಟೇರ್ ಬರುತ್ತೆ ಅಂದ್ರೆ ಒಂದು 8,000 ಮುಕ್ಕಿನಜೋಳ ಬರತಕ್ಕಂಥದ್ದು 24,000 ಹೆಕ್ಟೇರ್. ಅದರಲ್ಲೂ ನಾವು ಈಗೇನಾಗಿದೆ, ಈಗ ವಿಷಯ ಇದಾದ್ರೂ ಸರ್ ಅಲ್ಲಿ ಏನಾಗಬೇಕು, ಡ್ಯಾಮ್ ಅಲ್ಲಿ ನೀರು ತುಂಬಬೇಕು. ನೀರು ತುಂಬಿದ ಮೇಲೆ ನಮ್ಗೆ ಇಲ್ಲಿ ಸಸಿ ಮಡಿ ಮಾಡ್ತಕ್ಕಂಥದ್ದು, ಸಸಿ ಮಡಿ ಮಾಡಿದ ನಂತರ ನಾವು ನಾಟಿ ಮಾಡ್ತಕ್ಕಂಥದ್ದು ಇದೆಲ್ಲ ಇರ್ತಕ್ಕಂಥದ್ದು. ಇದನ್ನ ಕಡಿಮೆ ಮಾಡ್ಲಿಕ್ಕೆ ನಾವೇನ್ ಮಾಡಿದ್ವಿ, ಕೂರಿಗೆ ಭತ್ತನ ಬಹಳ ಪ್ರಚಲಿತವಾಗಿ ಕೆಲವೊಂದು ಟೇಲ್ ಎಂಡ್ ಅಲ್ಲಿ ನಾವು ಆಲ್ರೆಡಿ ಅದನ್ನ ಕೂರಿಗೆ ಭತ್ತದಲ್ಲಿ ತಮ್ಗೆಲ್ಲರಿಗೂ ಗೊತ್ತಿದೆ ಯಾವ್ದೇ ರೀತಿ ಸಸಿ ಮಾಡಿಯಂಗಿಲ್ಲ, ಮುಸ್ಕಿನ ಜೋಳ ಯಾವ ರೀತಿ ಬಿತ್ತಿರಾ ಅದೇ ರೀತಿ ನಾವೇನ್ ಮಾಡ್ಬೋದು, ಭತ್ತನ ಬಿತ್ತಕ್ಕಂಥದ್ದು ಆಗ್ತಕ್ಕಂಥದ್ದು. ಸೊ ನಾಟಿ ಮಾಡ್ತಕ್ಕಂಥ ಟೈಮು ಒಂದು ಉಳಿತಾಯ ಆಗ್ತಕ್ಕಂಥದ್ದು, ಅದ್ರ ಟೈಮ್ ಉಳಿತಾಯ ಆಗ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಇರ್ಬೋದು. ಮತ್ತೆ ಅವೇನು ಈಗ ಸೊಳ್ಳೆಗಳು ಬರ್ತದೆ ಅಂತ ಏನು ಇದು ಮಾಡ್ತಾ ಇಲ್ಲ, ಪಾತಿ ಮಾಡ್ತಕ್ಕಂಥದ್ದು ಅದಕ್ಕೆ ಆಲ್ರೆಡಿ ರೈ ಇದಿರೋದ್ರಿಂದ ನಿಮಗೇನಾಗುತ್ತಪ್ಪ ಅಂತಂದ್ರೆ, ಇಲ್ಲಿ ಸೀಡ್ ರೇಟ್ ಏನಾಗುತ್ತೆ, ಕೂರಿಗೆ ಭತ್ತದಲ್ಲಿ 8-10 ಕೆಜಿ ಬಳಸ್ತೀರಿ, ಅಲ್ಲಿ 25 ಕೆಜಿ ಬಳಸ್ತೀರಿ ಒಂದ್ ನಾಟಿಗೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು. ಮತ್ತೆ ರಸಗೊಬ್ಬರ ನೀವೇನ್ ಹಾಕಿರ್ತಕ್ಕಂಥದ್ದು ನೀರಲ್ಲಿ ಕೊಚ್ಚೋಗ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು, ಆ ಕೂಲಿ ವೆಚ್ಚಗಳು ಬೇರೆ ತರದ್ದು, ಮತ್ತೆ ಏನು ಕಳೆನಾಶಕಗಳು ಬಳಸ್ತಕ್ಕಂಥದ್ದು ಅದೆಲ್ಲ ಕಡಿಮೆ ಆಗ್ತಕ್ಕಂಥದ್ದು, ಸೊಳ್ಳೆ ಬರೋದೇ ಇಲ್ಲ ಯೂಶಲಿ. ಯಾಕಂದ್ರೆ ನಿಮಗೆ ಅಲ್ಲಿ ಹ್ಯಾಂಡ್ ವೀಡರ್ ಮಾಡ್ತೀರಿ, ಹೆಂಗ್ ಮೆಸ್ಕಿನ ಜೋಳದಲ್ಲಿ ಹೆಂಗೆ ಇಂಟರ್ ಕಲ್ಟಿವೇಶನ್ ಏನು ಮಾಡ್ತಿರಲ್ಲ ಆತರ ಎಲ್ಲ ಇರ್ತಕ್ಕಂಥದ್ದು, ಅದನ್ನ ನಾವು ಮಾಡಿದ್ವಿ. ಆದ್ರೆ ಏನಾಯ್ತು, ಕೆಲವು ಕಡೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು, ಒಂದು 400-500 ಎಕರೆ ತನಕ ಎಲ್ಲ ಮಾಡಿದ್ವಿ. ಅದೇನಾಯ್ತು, ಮತ್ತೆ ಇಲ್ಲೆಲ್ಲ ಒಂದ್ಸಲ ನೀರ್ ಚೆನ್ನಾಗಿ ಬಂದ ತಕ್ಷಣ ಏನಾಗ್ಬಿಡ್ತದಪ್ಪ ಅಂತಂದ್ರೆ, ಡ್ಯಾಮ್ ಚೆನ್ನಾಗಿ ನೀರ್ ತುಂಬಿದ ತಕ್ಷಣ ಏನ್ ಮಾಡ್ಬಿಡ್ತೀರಪ್ಪ ಅಂದ್ರೆ, ನಿಮ್ದೇನಾಗುತ್ತೆ ಮಾಮೂಲಿ ಪದ್ಧತಿ ನೀರೈತೆ ಸರ್ ಅಂತೇಳಿ ಯಥೇಚ್ಛವಾಗಿ ನೀರ್ನೆಲ್ಲ ಸ್ಟಾರ್ಟ್ ಮಾಡ್ತೀರಿ. ಸರ್ ಆಗ್ಲೇ ಹೇಳ್ತಾ ಇದ್ರು ಮೀತೆ ನಮ್ಮ ಜಾಸ್ತಿ ಆಗ್ತಾ ಇದೆಯಲ್ಲ ಅಂತ, ಅದಕ್ಕೆ ಏನ್ ಮಾಡ್ಬೋದು, ಕೂರಿಗೆ ಭತ್ತ ಬಿಡಿ ಆಯ್ತು ನೆಕ್ಸ್ಟ್ ಅಂತಂದಾಗ ಈಗೇನ್ ಸರ್ ಹೇಳ್ತಾ ಇದ್ರು ಆಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಅಂತ ಹೇಳಿ, ಅದನ್ನ ನಾವು ನಮ್ಮ ಹರಿಹರ ತಾಲೂಕಲ್ಲಿ ಈ ವರ್ಷ ಪ್ರಾಯೋಗಿಕವಾಗಿ ಕೆಲವೊಂದು ಭಾಗದಲ್ಲಿ ಇಂಟ್ರೆಸ್ಟೆಡ್ ಇರ್ತಕ್ಕಂಥ ರೈತರಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿ. ಈಗ ನಮಗೆ ಗೊತ್ತಿರಂಗೆ, ನಾವು ಡ್ಯಾಮ್ ಮೇಲೆ ನೀರಿದೆ ನಮ್ಮ ದಾವಣಗೆರೆ ಜಿಲ್ಲೆಗೆ, ಇಲ್ಲಿ ಡ್ಯಾಮ್ ನೀರಾವರಿ ಇದರಿಂದ ಅಂದ್ರೆ ಭತ್ತ ನೀರಾವರಿ ಪ್ರದೇಶದಲ್ಲಿ ಬೆಳೀತಕ್ಕಂಥದ್ದು ಆಗ್ತಕ್ಕಂಥದ್ದು. ಅದೇ ಸ್ವಲ್ಪ ಹೋದ್ರೆ ಜಗಳೂರು ಭಾಗ ಆಗಿರ್ಬೋದು, ದಾವಣಗೆರೆಯಲ್ಲಿ ಅರ್ಧ ನೀರಾವರಿ ಇದೆ, ಅರ್ಧ ಮಳೆ ಆಗ್ತಿತ್ತ ಇದೆ, ಜಗಳೂರು ತಾಲೂಕು ಫುಲ್ಲಷ್ಟು ಖುಷ್ಕಿನೇ ಇದೆ, ಇದೇ ಜಿಲ್ಲೆಯಲ್ಲಿ ಈ ತರ ಇದೆ. ಈ ತರ ನಾವೇನಪ್ಪ ಅಂದ್ರೆ ನೀರನ್ನ ಎಷ್ಟು ಸದುಪಯೋಗ ಪಡಿಸ್ಕೋದಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಈ ಒಂದು ಮೆಥಡ್. ನೀವು ಆಯ್ತು, ಭತ್ತದ ನೀರನ್ನ ನೀವೆಷ್ಟು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇದೆ ನಿಲ್ಲಿಸ್ಲಿಕ್ಕೆ ಅನ್ನೋದಕ್ಕೆ ಒಂದು ಈ ಆಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಮೆಥಡ್ ಇದೆ, ಅದನ್ನ ಕೆಲವೊಂದು ಕಂಪ್ನಿಗಳು ನಮ್ಮ ಜೊತೆ ಟೈಅಪ್ ಮಾಡೋದಿದೆ. ಆತರ ಆದ್ರೆ ನೀವು ಯಾರಾದ್ರೂ ಇಂಟ್ರೆಸ್ಟ್ ಇದ್ದ ರೈತರು ಮಾಡಿದ್ರೆ, ರಿಜಿಸ್ಟ್ರೇಷನ್ ಮಾಡಿದ್ರೆ ಒಂದು 500 ರೂಪಾಯಿ ಕೊಡ್ತಾರೆ, ಮತ್ತೆ 4 ಸೈಕಲ್ ಅಲ್ಲಿ ಅದನ್ನ ಮಾನಿಟರ್ ಮಾಡ್ತಾ ಹೋಗ್ತಾರೆ. ಈ ಪೈಪ್ ಅಲ್ಲಿ ನೀವೇನದ ಇಟ್ಟಿದ್ರಲ್ಲ, ನೀರನ್ನು ನೀವು ಬಿಡ್ತಕ್ಕಂಥದ್ದು ಏನು ಅಂಶಗಳು ಬರ್ತಕ್ಕಂಥದ್ದು, ಭತ್ತದ ಬೆಳವಣಿಗೆ ಅಂತದಾಗಿರ್ಬೋದು, ಪ್ಯಾನಿಕಲ್ ಇನ್ಫೇಷನ್ ಅಂತ ಅಂತ ಇದು ಅಂದ್ರೆ ರಿಪ್ರೊಡಕ್ಷನ್ ಸ್ಟೇಜ್ ಆಗಿರ್ಬೋದು, ಈ ತರ ಹಂತದಲ್ಲಿ ನೀವು ನೀರನ್ನ ಎಷ್ಟು ಕಡಿಮೆ ಮಾಡ್ತಾರಲ್ಲ ಅದನ್ನ ಇದನ್ನ ನೋಡ್ಕೊಂಡು ಒಬ್ರು ಅವರು ಫೀಲ್ಡ್ ಎಕ್ಸಿಕ್ಯೂಟಿವ್ ಬರ್ತಾರೆ, ನಾವು ಇಲಾಖೆಯಿಂದ ಇರ್ತೀವಿ, ಮತ್ತೆ ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲ ಇರ್ತೀವಿ, ನಾವೆಲ್ಲ ಮಾನಿಟರ್ ಮಾಡ್ತೀವಿ. ಅದನ್ನ ಏನಪ್ಪ ಅಂತಂದ್ರೆ ಎಷ್ಟು ಸಾಧ್ಯ ಇದೆಯೋ ಅಷ್ಟನ್ನ ಭತ್ತದಲ್ಲಿ ನೀರು ನಿಲ್ಲಿಸ್ತಕ್ಕಂತ ಅಂಶನ್ನ ನೀರನ್ನ ಕಡಿಮೆ ಮಾಡಿದ್ರೆ ಮುಂದಿನ ಟೈಲೆಂಡ್ ರೈತರಿಗಾಗಿರ್ಬೋದು ಅಥವಾ ಬೇರೆ ಇನ್ಯಾವುದೋ ಇದಕ್ಕೆ ನಾವು ಏನ್ ಮಾಡ್ಬೋದು, ಅಟ್ಲೀಸ್ಟ್ ಡ್ಯಾಮ್ ಅಲ್ಲಿ ಒಂದು 70% ನೀರು ತುಂಬಿದ್ರು ಹೌದಪ್ಪ ನಾವ್ ಈ ರೀತಿ ಭತ್ತ ನಾವು ಬೆಳೀಲಿಕ್ಕೆ ಸಾಧ್ಯ ಇದೆ, ಫುಲ್ ನೀರು ನಿಲ್ಲಿಸೋ ಅವಶ್ಯಕತೆ ಇಲ್ಲ ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನ ಆದಷ್ಟು ಎಷ್ಟು ಪ್ರಚಲಿತ ಸಾಧ್ಯ ಇದೆ ಅಷ್ಟು ಪ್ರಚಲಿತ ಮಾಡಬೇಕು ಅಂತ ಈ ಸಲ ಕೃಷಿ ಇಲಾಖೆ ಮತ್ತೆ ಎಲ್ಲ ಕೃಷಿ ಸಂಬಂಧಿತ ತಳಬಾಳು ಕೃಷಿ ವಿಜ್ಞಾನ ಏನ್ ಕೇಂದ್ರಗಳಿದೆ ಅದು ಮಾಡಬೇಕು ಅಂತ ನಾವ್ ಈ ಸಲ ಪಣ ತೊಟ್ಟಿದೀವಿ. ಯಾರಾದ್ರೂ ರೈತರು ಇಂಟ್ರೆಸ್ಟ್ ಇದ್ರೆ ಬನ್ನಿ ಕೂಡ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಯಾರು ಇದ್ರೆ ತಾವು ನೋಂದಾಯಣೆ ಮಾಡ್ಕೊಂಡ್ರೆ ನಾವು ಅದನ್ನ ಸಂಬಂಧಪಟ್ಟ ಇವ್ರಿಗೆ ಇದು ಮಾಡಿ ತಮ್ಮಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ನಾವು ಅನುವು ಮಾಡ್ತೀವಿ ಅಂತ ಹೇಳ್ತಾ, ಮತ್ತೆ ರೈತರು ನಾ ಕೃಷಿ ಇಲಾಖೆಯಿಂದ ಇನ್ನೇನಾದ್ರೂ ಪ್ರಯೋಜನಗಳೇನಾದ್ರೂ ತಮ್ಗೇನಾದ್ರು ತಲುಪದೇ ಇದ್ರೆ ಅಥವಾ ಬೇರೆ ಏನಾದ್ರು ಇದ್ರೆ ಕೇಳ್ಬೋದು. ಇಲ್ಲಿವರೆಗೂ ನಮ್ಮ ಒಂದು ಬನ್ನಿಕೋಡು ಗ್ರಾಮದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು. ಈಗ ತೋಟಗಾರಿಕಾ ಇಲಾಖೆ ಕಾರ್ಯಕ್ರಮಗಳ ಕುರಿತು ಮಾತಾಡಬೇಕಂತೇಳಿ ಸುರೇಶ್ ಸರ್ ಅವರನ್ನ ಕೇಳ್ಕೊಂಡು. ನಮಸ್ಕಾರ. ಈ ದಿವಸ ಇವತ್ತು ಈ ದಿವಸ ಏನು ವಿಕಸಿತ ಕೃಷಿ ಸಂದರ್ಭ ಅಭಿಯಾನ ನಿಮ್ಗೆ ಬನ್ನಿಕೋಡು ಅನ್ಕೊಂಡಿದೀವಿ ಅಂದ್ರ ಈ ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಎಲ್ಲಾ ವಿಜ್ಞಾನಿಗಳ ವರ್ಗ ಅಧಿಕಾರಿಗಳ ವರ್ಗ ಸಂಬಂಧ ಇಲಾಖೆ ಮಾಹಿತಿಯನ್ನು ನಿಮ್ಮ ಮನೆ ಮನೆ ಕೊಡೋಕೋಸ್ಕರ ಇಲ್ಲಿ ವಿಶೇಷ ಏನಪ್ಪ ಅಂದ್ರೆ ನಿಮಗೆ ಎಲ್ಲರಂತೂ ನೀವು ದೊಡ್ಡ ಮನೆ ಬೆಳೀತಾ ಕೃಷಿ ಬೆಳೀತೀರಾ, ಅದ ತಾಂತ್ರಿಕತೆ ಅಳವಡಿಸ್ಕೊಂಡ್ರೆ ಎಷ್ಟೊಂದು ಉಪಯೋಗ ಆಗುತ್ತೆ, ವೈಶಿಷ್ಟ್ಯತೆ ಏನು, ಸರ್ಕಾರ ಸಿಗೋದ್ರೆ ಸೌಲಭ್ಯಗಳು ಏನು, ಅದು ಪಡೆದಂತ ಸಹಾಯಗಳ ಬಗ್ಗೆ ಮಾಹಿತಿ ಕೊಡೋಕೋಸ್ಕರ ಬಂದಿದ್ದೀವಿ. ಸೊ ಮೊದಲಾಗಿ ಹೇಳೋದೇನಪ್ಪ ಅಂದ್ರೆ ಫಸ್ಟ್ ನಿಮ್ಮಲ್ಲಿ ಮಣ್ಣು ಮತ್ತು ನೀರು ಬಗ್ಗೆ ಮಾತಾಡೋಣ. ಸೊ ಎಷ್ಟೋ ಜನ ನಾವು ರೈತರು ಬೆಳೆಗಳು ಹಾಕ್ತೀವಿ ಬಟ್ ಮಣ್ಣಿನ ಆರೋಗ್ಯ ಹೊರಗಡಲ್ಲ, ಮಣ್ಣಲ್ಲಿ ಏನ್ ಬೇಕು ಬೇಡ ಅಂತ ಹೊಡ್ಕೊಳಂಗಿಲ್ಲ, ಸುಮ್ಮನೆ ಬೆಳೀತಾನೆ ಇರ್ತೀವಿ. ಅಟ್ಲೀಸ್ಟ್ ಒಂದು ವರ್ಷ ಎರಡು ವರ್ಷಕ್ಕೊಮ್ಮೆ ಯಾರು ನೀವು ಮಣ್ಣು ಪರಿಶ್ರಮ ಹಾಕ್ತಿದ್ರು, ಇದನ್ನ ಮನುಷ್ಯ ಆರಾಮಿಲ್ಲಂದ್ಮೇಲೆ ಏನೇ ಕೆಲಸ ಮಾಡಿದ್ರು ಆಯಸ ಬೇಗ ಆಗುತ್ತೆ. ಅದೇ ರೀತಿ ಕೂಡ ನೀವು ಮಣ್ಣಲ್ಲಿ ಗುಣಗಳು ಸತ್ವಗಳು ಇಲ್ಲಪ್ಪ ಅಂದ್ರೆ ಪೋಷಕಾಂಶಗಳು ಇಲ್ಲ ಅಂದ್ರೆ ನೀವು ಏನೇ ಬೆಳೆ ಬೆಳೆದ್ರು ಅದು ಶೂನ್ಯ ಆಗುತ್ತೆ. ಸೊ ದಯಮಾಡಿ ಅಟ್ಲೀಸ್ಟ್ ನೀವು ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆ ಮಾಡಿಸಿ. ಜೊತೆಗೆ ಸಾಹೇಬ್ರ ಅವ್ರಿಗೆ ಹೇಳ್ತಾರೆ ಮಲ್ಲಿಕಾರ್ಜುನ್ ಸರ್, ನೀರು ಕೂಡ ನಾವು ಮಿತವಾಗಿ ಉಪಯೋಗಿಸ್ಕೋಬೇಕು. ಹೌದ್ರ, ನಮ್ಮ ನೀರ್ಗೆ ಅಷ್ಟ ಟೈಮ್ ಏನ್ ಮಾಡ್ತಾರೆ, ಸರಿ ಸುಮ್ಮನೆ ನೀರ್ ಹಾಯಿಸ್ತಿರ್ತೀವಿ, ಇಲ್ಲ ಮತ್ತೊಂದ್ ಉಪಯೋಗಿಸ್ತಾ ಇರ್ತೀವಿ. ಸೊ ಇದರಿಂದ ನೀರು ಬಳಕೆ ಸರಿ ಆಗ್ತಿಲ್ಲ. ಸೊ ಸರಿಯಾದ ಕ್ರಮ ಬಳಸ್ಕೊಂಡೇ ಆಗಿದ್ರೆ ನಾವು ಬೆಳೆಗಳು ಕೂಡ ಅಚ್ಚುಕ ಮಾಡ್ಕೊಂತ ಹೋಗ್ಬಹುದು. ಸೊ ಮೊದಲನೇದಾಗಿ ಈಗ ನೀವು ಅಡಿಕೆ ಹಾಕ್ತಿರ್ತೀರ ವರ್ಷ ವರ್ಷ ಅಂದ್ರೆ ಅಡಿಕೆ ಬೆಳೆಗೆ ಏನ್ ಮಾಡ್ತೀರಿ, ಸಾಕಷ್ಟು ಜನ ನೀವು ಬೆಳಗಿನ ಮುಂಚೆನೆ ಈ ಏನು ಬೇಸಿಗೆ ಬಂದ ತಕ್ಷಣ ಏನ್ ಮಾಡ್ತೀರಿ, ಕೆರೆ ಮಣ್ಣು ಹೊಡೆ ಸ್ಟಾರ್ಟ್ ಮಾಡ್ತೀರಾ. ನೀವು ಯಾರನ್ನೂ ಕೇಳಲ್ಲ, ಕೆರೆ ಮಣ್ಣು ಸಾಕಷ್ಟು ಮಾಡಿದ್ದೀರಾ, ಆಮೇಲೆ ಮುಂದಿನ ನೋಡಿ ಏನಾಗುತ್ತೆ, ಅದು ಸಾಕಷ್ಟು ರೋಗಗಳು ತುರ್ತಾಗುತ್ತೆ. ನೀವು ಪದೇ ಪದೇ ಕಚೇರಿ ಭೇಟಿ ಆಗೋದು, ಇಲ್ಲ ವಿಜ್ಞಾನ ಕೇಂದ್ರ ಭೇಟಿ ಆಗೋದು, ಔಷಧಿ ಏನ್ ಹೊಡಿಬೇಕು ಹೊಡಿಬೇಕು ಅಂತ ಕೇಳ್ತಿರ್ತೀರಿ. ಅಂತ ಅರ್ಥ ಏನು, ನಾವು ಸರಿಯ ಕ್ರಮ ತಗೊಂಡಿದ್ರೆ ಇವೆಲ್ಲ ಸಮಸ್ಯೆ ಬರ್ತಿರ್ಲಿಲ್ಲ, ಈಗ ಬಂದಿದೆ. ಏನ್ ಮಾಡ್ತೀವಿ, ಸುಮ್ಮ ಔಷಧಿ ಹೊಡಿ ಹೊಡಿ ಹೊಡಿಯೋದೇ ಅಲ್ಲಂದ್ರೆ ಅರ್ಥ ಏನು, ಮಣ್ಣು ನಾವು ವಿಷ ಬೆಸ್ತಿದೀವಿ, ವಿಷನ ಕೂಡ ಬೇರೆ ಕೊಡ್ತಾ ಇದೀವಿ. ಸೊ ಈ ರೀತಿ ಆದಾಗ ಏನಾಗುತ್ತೆ, ಸಾಹೇಬಳಂಗೆ ಬಾಂತಿ ಕಾಯಿಲೆಗಳಿಂದ ತುತ್ತಾಗ್ತಿದೀವಿ, ಆಸ್ಪತ್ರೆ ತುಂಬಾ ಜನನೇ ಆಗ್ತಿದೀವಿ. ಸೊ ಇಲ್ಲೇನು ಇಷ್ಟೊಂದು ರೈತರುಗಳು ಇದ್ದು ನಾವು ಬುದ್ಧಿವಂತಿಕೆ ಇದ್ದು ಕೂಡ ಯಾಕೆ ಪದೇ ಪದೇ ಔಷಧಿಗಳ ಮೂರ ಮಾರೇ ಹೋಗ್ತಿದೀವಿ. ನಾವು ನೈಸರ್ಗಿಕವಾಗಿ ಬೆಳೆದಾಗ ಏನಾಗುತ್ತೆ, ನಮಗೆ ಆರೋಗ್ಯ ಬುದ್ಧಿ ಆಗುತ್ತೆ. ತಪ್ಪಲ್ವಾ ಮಾಡೋದು, ನಾವು ಈ ರೀತಿ ಮಾಡ್ಕೋಬಾರ್ದು. ಕೆಮಿಕಲ್ ಯೂಸ್ ಮಾಡಿದ್ರೆ ಭತ್ತನೇ ಬೆಳೆಯೋದಿಲ್ಲ. ಈಗ ನೀವು ಭತ್ತ ಹೆಂಗ್ ಮಾಡ್ತೀರಿ ಹೇಳ್ರಿ, ಕೆಲವು ಕಡೆ ಗೊತ್ತಿರ್ಬೇಕು ನೀವು ಮೋಹಕ ಬಲೆ ಹೆಂಗ್ ಕರೆದಿ ಗೊತ್ತಿರಲ್ಲ, ಮೋಹಕ ಬಲೆ. ಈಗ ನೀವು ಯಾವ ಔಷಧಿ ಹೊಡಿತೀರಪ್ಪ ಅಂದ್ರೆ ಜಾಸ್ತಿ ಹುಳಗಳು ಕಾಟಾದಾಗ ಹೊಡಿತೀರಿ. ಈ ಮೋಹಕ ಬಲೆ ಇಟ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಮಾಹಿತಿ ಸಿಗುತ್ತಲ್ಲ ಎಷ್ಟು ಹುಳಗಳು ಬಂದಿದಾವೋ ಇಲ್ಲ ಗೊತ್ತಾಗುತ್ತೆ. ಹೌದ್ರಾ, ಒಂದ್ ನಾಲ್ಕೈದು ಹುಳ ಬಿದ್ದಾಗ ಯಾಕೆ ಔಷಧಿ ಹೊಡಿತೀರಿ, ಅವಶ್ಯಕತೆ ಇಲ್ಲ, ನೆಲ ಚೆನ್ನಾಗಿದೆ, ಗುಣಮಟ್ಟ ಇದೆ ಗೊತ್ತಾಗುತ್ತೆ ನಿಮಗೆ. ಅದು ತುಂಬಾ ಹೆಚ್ಚುವರಿ ಆದಾಗ ಏನಾಗಬೇಕು, ನೀವು ಹೆಚ್ಚುವರಿ ಭೇಟಿ ಕೊಡಬೇಕು. ಅಲ್ಲಿ ಅವ್ರು ಹೇಳೋದ ಸರಿಯಾದ ಕ್ರಮಗಳನ್ನು ಹೊಡಿಬೇಕು. ನಾವೇನು ಒಂದ್ ಪಟ್ಟು ಹೇಳ್ತೀವಿ, ಎರಡು ಪಟ್ಟು ಹೊಡಿತೀರ, ನಾವು ಒಂದ್ ಪಟ್ಟು ಗೊಬ್ಬರ ಹೇಳ್ತೀವಿ, ಎರಡು ಪಟ್ಟು ಗೊಬ್ಬರ ಹಾಕ್ತೀವಿ. ಸೊ ಈ ರೀತಿ ಕ್ರಮದಿಂದ ನಿಮ್ಗೆ ಏನಾಗುತ್ತೆ, ನಿಮ್ದು ಸಮಸ್ಯೆ ಬಹಳ ಉದ್ಭವ ಆಗ್ತಾ ಹೋಗ್ತದೆ. ಸೊ ಇದು ಹೊರತುಪಡಿಸಿ ನಮ್ಮ ಇಲಾಖೆಯಿಂದ, ಸೊ ನೀವು ಆದ್ರೆ ನಿಮ್ ಪಂಚಾಯತ್ ಒಳಗೆ ಗೊತ್ತಿರಬೇಕು, ಉದ್ಯೋಗದ ಯೋಜನೆ ಸಾಕಷ್ಟು ಜನ ಬಳಸ್ಕೊಂಡಿದ್ದೀರಾ ತೋಟ ಇರೋರು. ಸೊ ನಮ್ ತೋಟ ಬೆಳೆದ್ರೆ ತೋಟ ಬೆಳೆ ಅಷ್ಟೇ ಮಾತಾಡ್ತೀನಿ. ಸೊ ಉದ್ಯೋಗಾದ್ರೆ ಬಂದ್ಬಿಟ್ಟು ಬಹುತೇಕ ಸಣ್ಣ ರೈತರು ರೈತರಿಗೆ ಕೊಡ್ತೀವಿ, ಸಣ್ಣ ಇಳುವರಿದಾರ ಅಂತ ಕರಿತೀವಿ. ಅಂದ್ರೆ ಅರ್ಥ ಏನು, ಎರಡು ಎಕರೆ ಕೆಳಗಿರೋರಿಗೆ ಮಾತ್ರ ಅದು ಆದ್ಯತೆ ಕೊಡ್ತೀವಿ. ಅಲ್ಲಿ ನೀವು ಅಡಿಕೆ ಹೊರತುಪಡಿಸಿ ಎಲ್ಲಾ ಬೆಳೆಗೂ ನಾವು ಸಹಾಯಧನ ಕೊಡ್ತೀವಿ. ಈಗೇನು ಅಡಿಕೆ ಹೊರತುಪಡಿಸಿ ಏನ್ ಬೆಳಿಬಹುದು ಅಂದ್ರೆ ಹೇಳಿದ್ರೆ ಬಾಳೆ, ಏನ್ ಕೃಷಿಕಚ್ಚೆ ಬಾಳೆ ಕರಿತೀವಲ್ಲ ಪಾಕೆಟ್ ಕೃಷಿಗೋಳೆ ಬಾಳೆ, ಅದರಲ್ಲಿ ಪಚ್ಚಬಳೆ ಬೆಳೆಯಬಹುದು ಮತ್ತೆ ಏಲಕ್ಕಿ ಬೆಳೆ ಬೆಳಿಬಹುದು. ಇದು ಬಿಟ್ಟು ಮಲ್ಲಿಗೆ ಕೂಡ ಮಾಡ್ತಾರೆ, ಮಲ್ಲಿಗೆ ಹೂ ಬೆಳಿತಾರೆ. ನೀವು ಅಡಿಕೆ ಒಳಗೆ ಕೂಡ ಅಂತರ್ ಬೆಳೆಯಾಗಿ ಗುಲಾಬಿ ಕೂಡ ಮಾಡಬಹುದು, ಬಟನ್ ರೋಸ್ ಅಂತ ಕರಿತೀವಲ್ಲ ಬಟನ್ ರೋಸ್ ಕೂಡ ಮಾಡಬಹುದು. ನೆಕ್ಸ್ಟ್ ಕರಿಬೇವು, ಕರಿಬೇವುಗಳು, ಪಪ್ಪಾಯ, ಪೇರ್ಲ, ಸೀತಾಫಲ, ನಿಂಬೆ, ಈ ರೀತಿ ಬೆಳೆಗಳು ಹಾಕಬಹುದು. ಯಾವಾಗ ನೀವು ಮೊದಲೇ ವರ್ಷ ನಾಟಿ ಮಾಡಿ 4 ವರ್ಷ ತಂಗ, ಸೊ ಇದು ಮೊದಲೇ ಹಾಕಿದಾಗ ನಂತರ 8 ವರ್ಷ 10 ವರ್ಷ ಬೆಳೆ ಇರ್ತಾವಲ್ಲ, ಅಡಿಕೆ ಬೆಳೆ ಇರ್ತಾವಲ್ಲ, ಅಲ್ಲಿ ನೀವು ಏನ್ ಮಾಡಬಹುದು, ಜಾಯಿಕಾಯಿ, ಕಾಳ್ಮೆಣಸು, ಕೊಕ್ಕೋ ಇಂಥ ಬೆಳೆ ಬೆಳಿಬಹುದು. ಇವೆಲ್ಲ ನಿಮಗೆ ಆದಾಯ ದ್ವಿಗುಣ ಮಾಡುವಂತ ಬೆಳೆಗಳೇ. ಜೊತೆಗೆ ಏನಾಗುತ್ತೆ, ಸರ್ಕಾರ ನಿಮಗೆ ಸೌಲಭ್ಯ ಸಹಾಯಧನ ಕೊಡ್ತಾ ಹೋಗ್ತದೆ. ಹೌದಲ್ಲ, ಈ ರೀತಿ ತಂಗ ಏನ್ ಮಾಡೋದು, ನೀವು ಇಲಾಖೆಗಳಿಗೆ ಭೇಟಿ ಕೊಡಬೇಕು. ಪಂಚಾಯತಿ ಸಿಗುವಂತ ನೀವು ಜಾಬ್ ಕಾರ್ಡ್ ಇರ್ತಾವೆ, ಜಾಬ್ ಕಾರ್ಡ್ಗಳನ್ನ ನಮೂನೆ ಆರ್ಗಳನ್ನ ತಂಗ್ ಕೊಟ್ರೆ ನಾವೇನ್ ಮಾಡ್ತೀವಿ, ನಿಮ್ಮ ಏನ್ ಜಮೀನು ಇರುತ್ತಲ್ಲ, ಏನ್ ಬೆಳೆ ಬೆಳೀತಲ್ಲ, ಅದನ್ನ ಎಸ್ಟಿಮೇಟ್ ಮಾಡ್ಕೊಡ್ತೀವಿ. ಉದಾಹರಣೆ ಹೇಳ್ತೀನಿ ಕೇಳ್ರಿ, ಒಂದ್ ನೀವು ಬಾಳೆ ಬೆಳಿತಾರ ಅನ್ಕೊಂಡ, ಪಚ್ಚ ಬಾಳೆ ಬೆಳಿತಾರ ಅನ್ಕೊಂಡ, ನಾವು ಶೇಕಡ 72,000 ಸಬ್ಸಿಡಿ ಕೊಡ್ತೀವಿ. ಒಂದ್ ಎಕರೆಗೆ 1,000 ಕೊಡ್ತೀವಿ, 72,000 ಕೊಡ್ತೀವಿ. ಇದು ಬಿಟ್ಟು ನೀವು ಏನೋ ಗುಲಾಬಿ ಮಾಡ್ತೀನಿ ಕೊಡೋಣ, ಗುಲಾಬಿಗೆ ಎಕರೆ 85,000 ಬರುತ್ತೆ. ನೀವು ಸಣ್ಣ ಅಡಿಕೆ ಇದ್ದಾಗ 1-4 ವರ್ಷ ಇದ್ದಾಗ ಮಾಡುವಂತ ಬೆಳೆಗಳು, ನೀವು ಅದೇ ನೀವು 8 ವರ್ಷ ಮೇಲ್ಪಟ್ಟು ಬೆಳೆ ಇದ್ದಾಗ ಏನು ಮಾಡ್ತೀವಿ, ಕಾಳು ಮೆಣಸು ಹಾಕ್ತೀರಾ. ಸೊ ಕಾಳು ಮೆಣಸಿಗೆ ಅದ ಸರಾಸರಿ ನಿಮ್ಗೆ ಎಕರೆಗೆ 4-3 ಸಾವಿರ ಬರುತ್ತೆ. ನೀವು ಅದೇ ಕೊಕ್ಕ ಬೆಳೆ ಮಾಡ್ತೀರಂದ್ರೆ 21,000 ಬರುತ್ತೆ. ನೀವು ಇದು ಎಷ್ಟು ಹೇಳಿದ್ದು ಸಣ್ಣ ರೈತರಿಗೆ ಮಾತ್ರ ಸೌಲಭ್ಯ ಹೇಳಿದೆ, ಇದನ್ನು ಹೊರತುಪಡಿಸಿ ದೊಡ್ಡ ರೀತಿ ಸೌಲಭ್ಯ ಏನಪ್ಪ ನಮ್ಮ ಇಲಾಖೆ, ಅದು ಕೂಡ ಕೊಡ್ತೀವಿ ಇಲಾಖೆಯಿಂದ. ಈಗ ಬಹುತೇಕ ನೋಡಿರ್ತೀರಾ, ಡ್ರಾಗನ್ ಫ್ರೂಟ್ ಕೇಳಿದ್ರಲ್ಲ, ಡ್ರಾಗನ್ ಫ್ರೂಟ್ ನೋಡಿದಿರ, ಸಾಕಷ್ಟು ಒಳ್ಳೆ ಅದೇ ಕೊಡುವಂತ ಬೆಳೆಗಳು, ಅದು ಕೂಡ ಇಲಾಖೆಯಿಂದ ನಾವು ಸಹಾಯ ಕೂಡ ಕೊಡ್ತೀವಿ. ಅಲ್ಲಿ ಎಲ್ಲ ವರ್ಗದ ರೈತರಿಗೂ ಬರ್ಕ್ ಕೊಡ್ಬೋದು, ದೊಡ್ಡವರು ಸಣ್ಣರಂತ ಏನಿಲ್ಲ, ಯಾರಾದ್ರೂ ಹೋಗ್ಬೋದು. ಅಲ್ಲಿ ನಿಮಗೆ ಎಕರೆಗೆ 65,000 ಕೊಡ್ತೀವಿ ಡ್ರಾಗನ್ ಫ್ರೂಟ್ ಬೆಳೆದಿದ್ರೆ. ಅದೇ ಹೊರತುಪಡಿಸಿ ದೊಡ್ಡ ರೈತ ಇದೀರ ಅಂತ ಹೇಳಿದ್ರೆ ಬಾಳೆ ಕೂಡ ಬೆಳಿಬಹುದು, ಅಲ್ಲೂ ನೀವು ಎಕರೆಗೆ 10,000 ಸಬ್ಬಿ ಕೊಡ್ತೀವಿ, 10,000 ಕೊಡ್ತೀವಿ. ಇದು ಬಿಟ್ಟು ಈ ಸಾವಿರ ಹೇಳ್ತೀರಿ ಕೃಷಿ ಮೀನುಗಾರಿಕೆ ಬಗ್ಗೆ ಹೇಳ್ತಾ ಇದ್ರು. ಸೊ ನಿಮ್ಮಲ್ಲಿ ತೋಟ ಮಾಡುವಾಗ ಬೇಸಿಗೆ ಬಂದ ತಕ್ಷಣ ನೀರು ಬೇಗ ಹೋಗ್ಬಿಡುತ್ತೆ, ಕೈ ಸಿಗಲ್ಲ. ಸೊ ಈ ರೀತಿ ಏನ್ಬೇಕು, ನೀವು ಕೃಷಿ ಹುಣ್ಣ ಅಳವಡಿಸ್ಕೋಬೇಕು. ಸೊ ಕೃಷಿ ಹುಣ್ಣುಗಳು ಈ ಹಲವಾರು ರೀತಿ ಇದಾವೆ. ಈಗ ಕೃಷಿ ಬಗ್ಗೆ ಸ್ಕೀಮನ್ನು ಕೊಡ್ತಾರೆ, ಸಣ್ಣ ಸಣ್ಣ ಕೃಷಿ ಹುಣ್ಣ ಕೊಡ್ತಾರೆ. ನಮ್ಮ ಲೆಕ್ಕದಲ್ಲಿ ಕೂಡ ಕೃಷಿ ಹುಣ್ಣು ಹೆಂಗಿದಾವಪ್ಪ ಅಂದ್ರೆ, ಈಗ 60 ಅಡಿ ಉದ್ದ 60 ಅಡಿ ಆಗಲ್ಲ. ಸೊ ಈ ರೀತಿ ಮಾಡ್ಕೋಬೇಕು. ಅಲ್ಲಿ ಏನ್ ಕಂಪಲ್ಸರಿ ನೀವೇ ಮಾಡಬೇಕು, ನಾವು ಟಾಫಲಿಂಗ್ ಕರಿತೀವಿ, ಏನು ಹೊದಿಕೆ ಕರಿತೀವಲ್ಲ, ಕಪ್ಪು ಹೊದಿಕೆ ಮಾಡ್ಕೊಳ್ಳೇಬೇಕು, ಜೊತೆಗೆ ಪೆನ್ಸಿಲ್ ಸ್ಲಿಪ್ ಮಾಡ್ಕೊಳ್ಳೇಬೇಕು. ಸೊ ಈ ರೀತಿ ಮಾಡ್ಕೊಂಡು ಇದರಲ್ಲಿ ದೊಡ್ಡದು ಮಾಡಬಹುದು, ಸಣ್ಣದು ಮಾಡಬಹುದು. ಇಬ್ಬರು ಕೃಷಿ ಹುಣ್ಣ ಮಾಡೋದ್ರಿಂದ ನೀರಷ್ಟು ಉಳಿಸುವ ಬಳಸೋದಲ್ಲ ಆಗಲ್ಲ, ಜೊತೆಗೆ ಮೀನುಗಾರಿಕೆ ಮಾಡ್ಕೊಂಡ್ರು ನಿಮ್ಮ ಆದಾಯ ಕೂಡ ತಗೋಬಹುದು. ಸಾಕಷ್ಟು ಬಾರಿ ಎಷ್ಟೋ ಗೊಬ್ಬರಗಳು ಹಾಕ್ತಿವಲ್ರ, ನೀವು ಮೀನು ಬೆಳೆಸಿದಾಗ ಏನಾಗುತ್ತೆ, ಆ ನೀರು ಗಿಡಕ್ಕೆ ಬೆಳೆಸಿದಾಗ ಸಾಕಷ್ಟು ನಿಮಗೆ ಫಲವತ್ತತೆ ಕೊಡೋದು, ಭೂಮಿ ಸಾಕಾರ ಆಗುತ್ತೆ, ಎಲ್ಲರಿಗೂ ಸಾಕಾರ ಆಗುತ್ತೆ. ಇಲ್ಲಿ ನೀವು ಮೂರು ವಿನ್ಯಾಸ ಬರ್ತದೆ, ಒಂದು ದೊಡ್ಡ ಕೆರೆ ಟೈಪ್ ಮಾಡ್ಬೇಕಂತೆ. ಉದಾಹರಣೆ ಏನು, 120 ಉದ್ದ 120 ಅಗಲ ಮಾಡ್ಕೊಂಡ್ರೆ 3 ಲಕ್ಷ ಸಹಾಯ ಕೊಡ್ತೀವಿ, 150 ಉದ್ದ 150 ಅಗಲ ಮಾಡ್ಕೊಂಡ್ರೆ 4 ಲಕ್ಷ ಫ್ರೀ ಕೊಡ್ತೀವಿ. ಸೊ ದೊಡ್ಡ ಕೆರೆ ಆದಂಗೆ ಸಣ್ಣ ಕೆರೆ ಆದಂಗೆ. ಸೊ ಒಂದ್ಸಲ ನೀವು ಶೇಖರಣೆ ಮಾಡಿದ್ರೆ ಕನಿಷ್ಠ ಒಂದು 3-4 ತಿಂಗಳು ನೀರು ಬಳಸ್ಕೊಂಡು, ಹೌದಾ, ಈಗ ಸಾಕು ಇದ್ರೆ ಮಳೆ ಬಂದಾಗ ನೀರು ಒಳಗೆ ಬಳಸ್ಕೊಂಡಿರ್ತೀರಿ. ಸೊ ನಿಮ್ ಬೋರ್ವೆಲ್ ಬೇಸಿಗೆ ಬಂದಾಗ ಬೋರ್ವೆಲ್ ಡಂಪ್ ಮಾಡಿದ್ರೆ ಆ ನೀರು ಬಳಕೆ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ನೀವು ಹಲವಾರು ಯೋಜನೆ ಬಳಸ್ಕೊಂತ ಹೋಗ್ಬಹುದು. ಇದು ಹೊರತುಪಡಿಸಿ ನಮ್ಮ ಇಲಾಖೆಯಲ್ಲಿ ಹನಿ ನೀರಾವರಿ ಹೇಳ್ತೀವಿ, ಹನಿ ನೀರಾವರಿ ವರ್ಗ ಇಲ್ಲಿ ಎಲ್ಲಾ ವರ್ಗಕ್ಕೂ ಕೊಡ್ತೀವಿ, SC ST ಅಂತ ಇಲ್ಲ, ಸಣ್ಣ ರೈತರು ಅಂತಿಲ್ಲ, ಮಹಿಳೆಯರು ಅಂತಿಲ್ಲ, ಎಲ್ಲಾ ವರ್ಗಕ್ಕೂ ಒಂದೇ ಸಬ್ಸಿಡಿ ಇದೆ, 90% ಅಂದ್ರೆ ಸರಾಸರಿ ಇವು ಎಕರೆಗೆ ನೀವು ಯಾರು ಅಡಿಕೆ ಹಾಕಂತಿರಲ್ಲ, ಸೊ ನೇರು ಅಡಿಕೆ ಕೊಡಕ್ಕೆ ನಮ್ಮ ತಾಲೂಕಲ್ಲಿ. ಸೊ ನೀವು ಅಂತ್ಯ ಬೆಳೆಗೆ ಏನೋ ಒಳ ಹಾಕ್ತೀರಿ, ನುಗ್ಗೆ ಪಪ್ಪಾಯ ಬಾಳೆ ಕರಿಬೇವೇನ ಹಾಕ್ತೀರಿ, ಹೌದಾ, ಅದಕ್ಕೆ ಇಲಾಖೆಯಿಂದ ಸರಾಸರಿ ಒಂದು ಉದಾಹರಣೆ ಕೊಡ್ತೀವಿ, ಸರಾಸರಿ ಒಂದು 30,000 ಗಂಟೆ ಸಬ್ಸಿಡಿ ಬರುತ್ತೆ, 90% ಎಲ್ಲಾ ವರ್ಗಕ್ಕೂ 90% ಸಬ್ಸಿಡಿ ಕೊಡ್ತೀವಿ. ಇದು ಹೊರತುಪಡಿಸಿ ಇಲಾಖೆಯಲ್ಲಿ ಯಾಂತ್ರೀಕರಣ ಕರಿತೀವಿ, ಏನು ನೀವು ಕಳೆ ತೆಗೆಯುವ ಯಂತ್ರ, ಗರಗಸಗಳು, ಆಮೇಲೆ ಔಷಧಿ ಹೊಡೆ ಕ್ಯಾನ್ಗಳ ಸೌಲಭ್ಯ ಕೊಡ್ತೀವಿ. ಸೊ ನೀವು ಇಲ್ಲಿ ಕಾರ್ಯಕ್ರಮ ಮುಗಿದಾಗ ಎಲ್ಲೋ ಕೆಲವರು ಯಾರು ಬೇಡಿಕೆ ಡಿಮ್ಯಾಂಡ್ ಇದ್ರೆ ನಮ್ಗೆ ಕೊಡ್ಬೋದು, ಇಲ್ಲೇ ಅಂದ್ರೆ ಇಲ್ಲಪ್ಪ ನಿಮ್ಮ ಯಾರು ಗ್ರಾಮ ಸದಸ್ಯರುಗಳು ಮುಖಾಂತರ ಕೂಡ ನಮಗೆ ಏನೋ ಕೈ ರೋಣೆ ಕೊಟ್ಟರೆ ಇದ್ದ ಸೌಲಭ್ಯ ಬೇಕು ಅಂತ ಕೊಟ್ರೆ ನಮ್ಮ ಮನವಿ ಸ್ವೀಕಾರ ಮಾಡ್ತೀವಿ. ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದ್ರೆ ಇಲಾಖೆ ಭೇಟಿ ಕೊಡಿ, ಏ ಸೌಲಭ್ಯ ಬರ್ತಾ ಹಿಂಗೆ ಹೇಳಿದೀವಲ್ಲ ಅಲ್ಲಿ ಮತ್ತಷ್ಟು ಸಹಾಯಕ್ಕೆ ಕೊಡ್ತೀವಿ. ತೋಟಗಾರಿಕಾ ಇಲಾಖೆ ಕಾರ್ಯಕ್ರಮಗಳನ್ನು ಕುರಿತು ಮಾಹಿತಿಯನ್ನು ನೀಡಿದಂತ ಸುನೀಲ್ ಕುಮಾರ್ ಸರ್ ಅವರು ಧನ್ಯವಾದಗಳು. ಶಿಕ್ಷಿತ ಕೃಷಿ ಸಂಕಲ್ಪ ಅಭಿಯಾನದ ಅಡಿ ಮುಂಗಾರು ಹಂಗಾಮಿನಲ್ಲಿ ಏನೋ ಒಂದು ಕೃಷಿ ಅಭಿಯಾನ ಒಂದು ಕಾರ್ಯಕ್ರಮವನ್ನ ಈ ಬನ್ನಿಕೋಟ್ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಾರೆ. ಬನ್ನಿಕೋಟಿನ ಗ್ರಾಮಸ್ಥರಲ್ಲಿ ನಮ್ಮ ರೈತ ಬಾಂಧವರಿಗೆ ಈ ಕೃಷಿಯನ್ನ ಈ ಆಧುನಿಕ ಯುಗದಲ್ಲಿ ಯಾವ ರೀತಿ ಮಾಡಬೇಕು, ಏನು ನಾವು ಈ ಕೃಷಿ ಒಂದು ಪದ್ಧತಿಯಿಂದ ನಾವು ಅತಿ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದರ ಮುಖಾಂತರ ಏನು ನಾವು ಬೆಳೆಯನ್ನು ಅವಲಂಬಿಸಿರುತ್ತೇವೆ, ಇದನ್ನ ಹೊರತುಪಡಿಸಿ ಸಹ ನಾವೇನು ನಮಗೆ ಕೊಟ್ಟಿಗೆ ಗೊಬ್ಬರವನ್ನು ಅತಿ ಹೆಚ್ಚಾಗಿ ಉಪಯೋಗಿಸಿ ಮತ್ತು ಇನ್ನು ಇತರೆ ಸೌಕರ್ಯಗಳನ್ನು ಏನು ನಮ್ಮ ಗ್ರಾಮದಲ್ಲಿ ಬಂದು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ನಮಗೆ ವಿವರಣೆಯನ್ನು ನೀಡಿರ್ತಕ್ಕಂಥ ಎಲ್ಲ ಕೃಷಿ ವಿಜ್ಞಾನಿಗಳಿಗೂ ಹಾಗೂ ನಮ್ಮ ಕೃಷಿ ಅಧಿಕಾರಿಗಳಿಗೂ ಮತ್ತು ಪಶು ಸಂಗೋಪನಾ ಅಧಿಕಾರಿಗಳು ಅವರು ಅದರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸಿರ್ತಾರೆ. ಈ ಒಂದು ಮಾಹಿತಿಯ ಆಧಾರದ ಮೇಲೆ ನಾವು ಈ ಒಂದು ಮಾಹಿತಿಯನ್ನು ಅಳವಡಿಸಿಕೊಂಡು ನಮ್ಮ ಒಂದು ಬೆಳೆಯನ್ನು ಬೆಳೆಯಲು ನಾವು ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಅದೇ ಇದೇ ರೀತಿ ನೀವೇನು ಇಲ್ಲಿ ಬಂದು ನಮಗೆ ರೈತರ ಮನೆ ಬಾಗಿಲಿಗೆ ಬಂದು ನೀವು ಆಶ್ವಾಸನೆ ಕೊಟ್ಟು ಹೋಗ್ತೀರಿ ಸರಿ, ಆದ್ರೆ ನಿಮ್ಮ ಒಂದು ಆಫೀಸಿಗೆ ಬಂದಾಗ ನಮ್ಮ ರೈತರಿಗೆ ನೀವು ಸರಿಯಾದ ಸ್ಪಂದನೆ ಕೊಡ್ತಾ ಇಲ್ಲ. ಯಾಕೆ ಇದನ್ನ ಯಾಕೆ ಹೇಳ್ತಾವಪ್ಪ ಅಂದ್ರೆ ಇಲ್ಲಿ ಹೇಳ್ತೀರಿ, ಅಲ್ಲಿ ಆಫೀಸಿಗೆ ಬಂದಾಗ ಈ ನಂದು ಅರ್ಜೆಂಟ್ ಏನೋ ಕೆಲಸ ಐತಿ, ನಾನು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು. ಈ ಒಂದು ತತ್ಸರ ಮನೋಭಾವನೆಯಿಂದ ರೈತರು ಅಲ್ಲೇನು ಹೋಗ್ತಿ ಬಿಡ ಏನ್ ಕೆಲಸಕ್ಕೈತಿ ಅವ್ರು ಹೇಳ್ತಾರೆ. ಯಾಕೆ ಸರ್ಕಾರದ ಒಂದು ಕಾರ್ಯಕ್ರಮ ಇದು, ಸರ್ಕಾರ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಜನಗಳಿಗೆ ರೈತರಿಗೆ ತಿಳಿಸುವ ಒಂದು ಅಭಿಯಾನ, ನೀವು ತಿಳಿಸ್ತೀರಿ. ಆದ್ರೆ ನಾವು ರೈತರು ನಮಗೆ ಏನಾದ್ರೂ ಬೇಕಾದ್ರೂ ನಾವು ಸವಲತ್ತುಗಳನ್ನು ಪಡೆಯಬೇಕಾದ್ರೆ ತಮ್ಮಲ್ಲಿ ನಾವು ವಿನಯಪೂರ್ವಕವಾಗಿ ನಾವು ನಿಮ್ಮ ಹತ್ರ ಬೇಡ್ಕೊಳ್ಬೇಕಾಗತ್ತೆ. ಆದ ರೀತಿ ನೀವೇನು ಇಲ್ಲಿ ಬಂದಿರ್ತಕ್ಕಂತ ಅಧಿಕಾರಿಗಳಿಗೆ ನಾವು ಒಂದು ಕಿವಿಮಾತು ಹೇಳಕ್ ಇಷ್ಟಪಡ್ತೇನೆ. ದಯವಿಟ್ಟು ನಮ್ಮ ಬನ್ನಿಕೋಡ್ ಗ್ರಾಮದಸ್ತ್ರೇ ಆಗಿರ್ಲಿ, ಬೇರೆ ಯಾವುದೇ ಗ್ರಾಮಸ್ಥರುಗಳಾಗಿರ್ಲಿ, ತಮ್ಮ ಆಫೀಸಿಗೆ ಬಂದಾಗ ಒಳ್ಳೆ ರೀತಿ ಸ್ಪಂದನೆ ಮಾಡಿ ಬರ್ರಿಯಪ್ಪ ಕುತ್ಕೊಡಿ, ನಿಮ್ಗೆ ಏನು ಬೇಕು ಕಾರ್ಯಕ್ರಮ ನಾವು ಕೊಡ್ತೇವೆ. ಮೇಡಮ್ ಇನ್ನು ನಾವು ಬರ್ತಿದ್ದಂಗೆ ಯಾರು ಬಂದೆ ಬಂದ್ಕೊಡ ಇಲ್ಲಿ ಯಾರಲ್ಲ ಆ ಭಾವನೆ ಬರಬಾರ್ದು. ನಾವು ರೈತರೇ ನಿಮ್ಮ ಮನೆ, ನೀವು ಬಂದಿರ್ತೀರಿ, ಹಲವಾರು ಜನಗಳಿಗೆ ನೀವು ತಿಳುವಳಿಕೆ ಕೊಟ್ಟಿರ್ತೀರಿ, ಸರಿ ಒಪ್ಕೋತೇವೆ. ಬಂದಂತ ಸಮಯದಲ್ಲಿ ನೀವು ಸರಿಯಾದ ರೀತಿ ಅವರಿಗೆ ಮಾಹಿತಿ ಕೊಟ್ಟು ಒಂದು ಸರ್ಕಾರದಿಂದ ಇರತಕ್ಕಂತ ಸವಲತ್ತುಗಳನ್ನು ನೀವು ಕೊಟ್ಟಿದ್ದೇ ಆದ್ರೆ ನೀವು ಒಂದು ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕತೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆಯನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಈ ಒಂದು ಸಭೆಗೆ ಮತ್ತು ನಮ್ಮ ಬನ್ನಿಕೋಡಿನ ರೈತ ಬಾಂಧವರಿಗೆ ವಂದಿಸುತ್ತಾ ನನ್ನ ಒಂದು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಕಾಶವಾಣಿ ಈಗ ಕೇಳಿ ದಿನಾಂಕ 12/6/2025 ತರಳಬಾಳು ICR ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ, ಕೃಷಿ ತೋಟಗಾರಿಕೆ ಇಲಾಖೆ ದಾವಣಗೆರೆ ಇವರ ಸಹಯೋಗದಲ್ಲಿ ಹರಿಹರ ತಾಲೂಕು ಬನ್ನಿಕೋಡು, ನಿಟ್ಟೂರು ಮತ್ತು ಕುಣಿಬೆಳಕೆರೆ ಗ್ರಾಮದಲ್ಲಿ ಹಮ್ಮಿಕೊಂಡ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಾನುಲಿ ವರದಿ ಭಾಗವಹಿಸಿದ ತಜ್ಞರು ಡಾ ಮಲ್ಲಿಕಾರ್ಜುನ್, ಸಂತೋಷ್, ಡಾ ಪ್ರಕಾಶ್, ಹರಿಹರ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ರಾಷ್ಟೀಯ ಹೈನುಗಾರಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರಿನ ವಿಜ್ಞಾನಿಯಾದ ಡಾಕ್ಟರ್ ವೇದಮೂರ್ತಿ ಅವರು. ರೈತ ಬಾಂಧವರೇ, ಈಗ ನಮ್ಮ ಜೊತೆ ರಮೇಶ್ ಅವರು ಇದ್ದಾರೆ, ಇವರು ಬನ್ನಿಕೋಡು ಗ್ರಾಮದವರು. ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಇವರು ಭಾಗವಹಿಸಿದ್ದಾರೆ, ಇದರಿಂದ ಏನು ಇವರಿಗೆ ಉಪಯೋಗ ಆಯಿತು, ಏನು ಮಾಹಿತಿ ಪಡ್ಕೊಂಡ್ರೆ ಅಂತ ಕೇಳೋಣ. ಹೇಳಿ ರಮೇಶ್ ಅವರೇ. ಸರ್, ಈಗ ಇವ್ರು ಹೇಳಿರೋದೆಲ್ಲ ಸಹಜ ಒಪ್ಪತ್ತವೆ. ಈಗ ನಮಗೆ ಏನಂದ್ರೆ ಈಗ ಕೃಷಿ ಇದಕ್ಕೆ ಕುಕ್ಕವಿ ಸ್ವಲ್ಪ ರೆಸ್ಪಾನ್ಸ್ ಮಾಡಲ್ಲ ಒಂದು, ಆಮೇಲೆ ಈ ಕೃಷಿ ಇದು ಈ ಅಡಿಕೆ ತೋಟಕ್ಕೆ ಹೊಂಡ ಮಾಡ್ಕೊಳ್ರಿ ಅಂತ ಹೇಳಿದ್ರು. ಹೌದಾ? ಅವಕ್ಕೆಲ್ಲ ಪಾಟ್ಗಳು ಅವೆಲ್ಲ ಸಬ್ಸಿಡಿ ಕೊಡ್ತಾರ? ನಾ ಕೇಳ್ತಾರೆ ಸಬ್ಸಿಡಿ ಬೇಕು. ಯಾಕಲ್ಲ ಸಬ್ಸಿಡಿ ಅವೆಲ್ಲ ಕೊಡ್ಬೇಕಲ್ಲ ಸರ್? ಕೊಡ್ಲಿಲ್ಲ ಕೊಡೋದು ಅಂದ್ರೆ ನಿಮ್ಗೆ ಸಬ್ಸಿಡಿ ಅವೆಲ್ಲ ಬೇಕಂತ ನಾ ಕೇಳ್ತೇವೆ. ಈಗ ಸಬ್ಸಿಡಿ ಅವ್ರು ಕೊಟ್ರ ಕೃಷಿ ಹೊಂಡಗಳು ಅವನ್ನೆಲ್ಲ ಮಾಡ್ಕೋಬಹುದು. ಚೆನ್ನಾಗಿ ಮಾಹಿತಿಯೇನೋ ಕೊಟ್ರು ಇವರು, ತಾಂತ್ರಿಕ ಮಾಹಿತಿಯೇನೋ ಕೊಟ್ರು, ಜೊತೆಗೆ ಸಬ್ಸಿಡಿ ಬೇಕಂತ ಸಬ್ಸಿಡಿ ಬೇಕಂತ ನಾವು ಕೇಳ್ತಾರ. ಅದು ಹೌದ್ರಾ? ಈಗ ಎಲ್ಲಾ ರೀತಿಯಲ್ಲಿ ಈಗ ದನಕರುಗಳಿಗೆ ಈಗ ಹೇಳಿದ್ರು ಅಷ್ಟು ಇದೈತಿ ಇದೈತಿ ಅಂತ. ನಂದು ದನಕರು ಮಡ್ಕೋಣಕ್ಕ ಈ ಕಡಿ ಸಗಣಿ ಗೊಬ್ಬರ ಹಾಕೇಳ್ರಿ ಅಂತ ಹೇಳ್ತಾರ. ಇವಕ್ಕೆಲ್ಲ ಒಬ್ರು ಕಡಿಯ ಅಂತಾರ, ಒಬ್ರು ಕಡಿಯನಲ್ಲ. ಈಗ ಕಡಿಯೋಣಕ್ಕ ಈಗ ಸಾಲ ಕೊಟ್ರ ಕಡಿಯಂತಾರ, ಈಗ ಬ್ಯಾಂಕಿಂದ ಸರ್ಕಾರದಿಂದ ಸಾಲ ಕೊಟ್ರ ಮಾಡಿದ್ರೆ ಕಡಿಯಂತಾರ. ಈಗ ಎಲ್ಲ ಕಡಿಯೋಣಕ್ಕೆ ಈಗೆಲ್ಲ ಈಗ ಅಷ್ಟು ಕಷ್ಟ ಮಾಡ್ತಾ ಇದಾರ. ಅಂದ್ರೆ ನಿಮಗೆ ಸಹಾಯಧನ ಬೇಕಂತ ಹೇಳಿ? ಸಹಾಯಧನ ಬೇಕು ಅಂತ ನಾವು ಕೇಳ್ತಾ ಇದ್ರು. ಸಹಾಯಧನ ಬಿಟ್ಟು ಬೇರೆ. ತಮ್ಮ ಹೆಸರು? ಚಂದ್ರಪ್ಪ. ಚಂದ್ರಪ್ಪ, ಹಿರಿಯ ರೈತರಿದ್ದಾರೆ ನಮ್ಮ ಜೊತೆಗೆ. ಈಗ ಇವರು ಏನನ್ನು ಹೇಳ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ? ಈ ಒಂದು ಕಾರ್ಯಕ್ರಮ ಪಾಡ್ ಅಂತ ಹೇಳ್ತೀರಾ, ಏನೇನು ಅರ್ಥ ಮಾಡ್ಕೊಂಡ್ರಿ? ಏನು ಅವ್ರು ಹೇಳಿದ್ರಪ್ಪ, ನಾವು ಏನೇನು ತಿಳ್ಕೊಂಡ್ವಿ ಅನ್ನೋದು ನನಗೆ ಮಾಹಿತಿ ಗೊತ್ತಾಗಂಗಿಲ್ಲ. ಮತ್ತೆ ಹೇಳಿದ್ರು ಪಾಡತ್ಪ ಅಂತ ಅಂತ. ಅಲ್ಲ, ಈಗ ಅವರು ಭತ್ತದ ಬೆಳೆಯಲ್ಲಿ ಹೇಳಿದ್ರು ನೀರು ಕಡಿಮೆ ಮಾಡ್ಕೊಂಡು ಉಪಯೋಗಿಸಿ ಅಂತ ಹೇಳಿದ್ರು. ತೋಟಗಾರಿಕೆ ಇಲಾಖೆಯವರು ಹೇಳಿದ್ರು, ಆಮೇಲೆ ಮೀನುಗಾರಿಕೆ ಇಲಾಖೆಯವರು ಹೇಳಿದ್ರು. ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತು. ಕಟ್ಟಿಗೆ ಗೊಬ್ಬರ ಉಪಯೋಗಿಸ್ಬೇಕು ಅಂದ್ರು, ಸರ್ಕಾರಿ ಗೊಬ್ಬರ ಕಮ್ಮಿ ಮಾಡ್ಬೇಕು, ನೀರು ಕಡಿಮೆ ಮಾಡ್ಬೇಕು ಅಂತ ಎಲ್ಲಾನ ಹೇಳಿದ್ರ. ನೀವು ಈಗ ನಿಮ್ಮಿಂದ ಮತ್ತೆ ಇನ್ನೊಬ್ಬ ರೈತರಿಗೆ ಹೇಳ್ತೀರಾ? ಹಿಂಗೇನೆ ಹೇಳ್ತಾವ್ ಸ್ವಾಮಿ, ಈ ಮಾಹಿತಿನ ಹೇಳ್ತೀರಾ ಬೇರೆಯವ್ರಿಗೆ ಕೂಡ? ಹೇಳ್ತಾವಪ್ಪ, ಹೇಳ್ತಾವಪ್ಪ, ಮನೆಗೂ ಹೇಳ್ತೀವಿ, ನಿಮ್ಮ ಸಂಬಂಧಿಕರು ಹೇಳ್ತೀರಾ? ಹೇಳ್ತಾವ, ಅಕ್ಕ ಪಕ್ಕದ ರೈತರಿಗೂ ಹೇಳ್ತಾವಪ್ಪ, ಹೇಳ್ತಾವ್ರಿ. ಹ್ಮ್, ಒಳ್ಳೇದ್ ಮಾಡಿ ಹೇಳಿದಾರೆ ನಮಗೆ ಬುದ್ಧಿವಂತರು, ಮಾರ ಗೊತ್ತಲ್ದಾರೆ ನಾವು ಹೆಚ್ಚು ಕಮ್ಮಿ ಮಾಡಿಬಿಡ್ತಾವ್ ಅಂತ ತಿಳ್ಕೊಂಡಂಗ ಹೇಳಿದಾರ, ಹೇಳ್ತಾವ್ರಿ. ಧನ್ಯವಾದ ಚಂದ್ರಪ್ಪ ಅವರೇ. ಹ್ಞೂ ರೀ. ರೈತ ಬಂದರೆ ಇದೇ ಗ್ರಾಮದ ಒಬ್ಬ ಯುವ ರೈತರಿದ್ದಾರೆ, ಉಮೇಶ್ ಅಂತ ಹೇಳ್ಬಿಟ್ಟು. ಈಗ ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಏನು ಇವರು ಇದರಿಂದ ಕಲಿತರು, ಏನು ಅನುಭವ ಹೇಳಿ ಉಮೇಶ್ ಅವರು. ಈ ಕಾರ್ಯಕ್ರಮ ಮಾಡಿದ್ದು ತುಂಬಾ ಅನುಕೂಲ ಆಯ್ತು. ಈಗ ತಿಳಿದಂತ ರೈತರಿಗೆ ಯಾವ ತರ ಬೆಳಿಬೇಕು, ಯಾವ ತರ ಏನ್ ಮಣ್ಣಿನ ಪರಿಶೀಲನೆ ಮಾಡ್ರಿ ಅಂತ ಹೇಳಿದ್ರು. ಆತರ ಮಾಡಿಸಿ ಈ ಭತ್ತಕ್ಕೂ ಮಾಹಿತಿ ಹೇಳಿದ್ರು. ನೀರು ಹೆಚ್ಚುವರಿ ಮಾಡಿದ್ರಿಂದ ನಮ್ಗೆ ಪರಿಸರ ಮಾಲಿನ್ಯ ಎಡವಟ್ಟಾಗುತ್ತೆ ಅಂತ, ಈ ಪೈಪ್ ಅನ್ನು ಹಾಕೊಂಡು ನೀರು ಮಿತವಾಗಿ ಬಳಸಿರಿ, ಭತ್ತನೂ ಹೆಚ್ಚು ಇಳುವರಿ ಬರುತ್ತೆ ಅಂತ ಹೇಳಿದ್ರು. ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿ, ಜಾಸ್ತಿ ಉಪಯೋಗಿಸಿದ್ರಿಂದ ಪರಿಸರನೂ ತೊಂದರೆ ಆಗುತ್ತೆ, ನಮ್ಮ ಆರೋಗ್ಯಕ್ಕೂ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಇಂಥವನ್ನೆಲ್ಲ ಮಾಹಿತಿ ಹೇಳೋದ್ರಿಂದ ನಾವು ಅಳವಡಿಸ್ಕೊಂತೀವಿ. ನಮ್ಮ ಪರಿಸರ ಉಳಿಸಬೇಕು, ನಮ್ಮ ಆರೋಗ್ಯ ಉಳಿಸ್ಕೋಬೇಕಂದ್ರೆ ನಾವು ಅಳವಡಿಸ್ಕೊಳ್ಳೇಬೇಕು. ಹಂಗಾಗಿ ನಾವು ಕಾರ್ಯಕ್ರಮ ಮಾಡಿ ಇನ್ನು ಹೆಚ್ಚೆಚ್ಚು ರೈತರಿಗೆ ಗೊತ್ತಿಲ್ಲದ ರೈತರಿಗೆ ತರ ಹೋಗಿ ತಿಳಿಸಿ ಒಳ್ಳೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ನಿಮ್ಮ ಅಧಿಕಾರಿಗಳ ಜೊತೆ ಕೇಳ್ಕೊಂತೀನಿ. ನಮ್ಮ ಗ್ರಾಮಕ್ಕೆ ಬಂದಿರೋದು ಬಹಳ ಖುಷಿ ಆಗುತ್ತೆ. ಬಹಳ ಖುಷಿ ಆಗೈತಿ. ಆಮೇಲೆ ನಮ್ಗೆ ಎಲ್ಲಾ ಮಾಹಿತಿ ಕೊಡೋದ್ರಿಂದ, ಈಗ ನೀರು ಉಳಿತಾಯದ ಬಗ್ಗೆ ಗದ್ದೆಯಲ್ಲಿ ನೀರು ಉಳಿತಾಯದ ಬಗ್ಗೆ ಹೇಳಿದ್ರು, ಆಮೇಲೆ ಮೀನುಗಾರಿಕೆ ಬಗ್ಗೆ ಹೇಳಿದ್ರು, ಪಶುಸಂಗೋಪನೆ ಬಗ್ಗೆ ಹೇಳಿದ್ರು, ಆಮೇಲೆ ರೈತರ ಮನೆ ಬಾಗಿಲು ಬಂದಿರೋದ್ರಿಂದ ಬಹಳ ಖುಷಿ ಆಯ್ತು. ಇದು ಬಹಳ ನಮ್ಮ ನಿರೀಕ್ಷೆ ಏನಂದ್ರೆ 2022 ಹೇಳಿದ್ರು ರೈತರ ಆದಾಯ ದ್ವಿಗುಣ ಮಾಡ್ತೇವೆ ಅಂತೇಳಿ. ಅವ ನಾನು ಮಾಹಿತಿ ಪೇಪರ್ ಹೇಳಿದ್ದೆ, ನಾವು 40,000 ಭತ್ತ ಗದ್ದೆಗೆ 30,000 ಖರ್ಚು ಮಾಡ್ತೇವೆ, 75,000 ಭತ್ತ ಆಗ್ಬೇಕು ಅಲ್ಲಿಗೆ, ಒಂದು ವರ್ಷ ಪಟ್ಟ ಬರ್ತೈತಿ ಅಂತ ಹೇಳಿದ್ರು. ಆ ತರ ಆಗ್ಬೇಕು. ಆಮೇಲೆ ರೈತರು ಮೆಕ್ಕೆಜೋಳಕ್ಕೆ 20,000 ಖರ್ಚು ಮಾಡ್ತಾರೆ, ಅಲ್ಲಿ 2,500 ಪಟ್ಟ ಅಂದ್ರೆ 80,000 ಬರ್ಬೇಕು. ಆ ತರ ಆದ್ರೆ ನಾವು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಮೋದಿ ಅವರು ನಮಗೆ ರೈತರಿಗೆ ಏನಾರು ಮಾಡ್ತಾರಂತ 99% ನಾವು ಮಾಹಿತಿ ಮಾಡೇ ಮಾಡ್ತಾರಂತ ಒಂದು ಭರವಸೆ ಇಟ್ಕೊಂಡಿದ್ದೇವೆ. ಅದೇ ರೀತಿ ಮೋದಿ ಅವರು ರೈತರಿಗೆ ಬಹಳ ಅನುಕೂಲ ಮಾಡಿದ್ರೆ ನಮ್ಮ ದೇಶ ಅನುಕೂಲ ಆಗ್ತೈತಿ. ಇವತ್ತು ರೈತರ ಮಕ್ಕಳಿಗೆ ಬಹಳ ತೊಂದರೆ ಅಂದ್ರೆ ಬಹಳ ತೊಂದರೆ ಇದೆ. ಹೆಣ್ಣು ಕೊಡ್ತಾ ಇಲ್ಲ ರೈತರಿಗೆ, ಹೆಣ್ಣು ಕೊಡ್ತಾ ಇಲ್ಲ ರೈತರು ಅಂದ್ರೆ ನಾವು ಬಹಳ ಅಲಕ್ಷ್ಯ ಮಾಡ್ಕೊಂತದವೆ. ಜನಗಳು ಅಲಕ್ಷ್ಯ ಮಾಡ್ತಾರೆ. ರೈತರ ಮನೆ ಬಾಗಿಲಿಗೆ ಬಂದು ಹೆಣ್ಣು ಕೊಡುವಂತ ಪರಿಸ್ಥಿತಿ ಬರ್ಬೇಕು. ರಾ ಮಟ್ಟಕ್ಕೆ ನಮ್ಮ ರೈತರ ಬೆಳೆ, ರೈತರೆಲ್ಲರೂ ಅಭಿವೃದ್ಧಿ, ರೈತರು ಬಹಳ ಆಸನ ಆಗ್ಬೇಕ್ರಿ. ನಿಟ್ರ ಗ್ರಾಮದ ಒಬ್ಬ ಪ್ರಗತಿಪರ ರೈತರಿದ್ದಾರೆ, ಶ್ರೀನಿವಾಸ ರಾವ್ ಅಂತ ಹೇಳಿ. ಇವರು ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಿಂದ ಏನ್ ಕಲ್ತರು, ಮತ್ತೆ ಇದರಿಂದ ಏನ್ ಉಪಯೋಗ ಆಯ್ತು, ಇದು ಯಾವ ರೀತಿಯಿಂದ ಇವರು ಬೇರೆಯವರಿಗೆ ಹೇಳ್ತಾರೆ ಅಂತ ಹೇಳ್ತಾರೆ ಹೇಳಿ. ಇದರಲ್ಲಿ ನೀರು ಹೆಂಗ ಬಳಕೆ ಮಾಡಬೇಕು, ಭತ್ತದಲ್ಲಿ ನೀರು ಹೆಂಗ ಬಳಕೆ ಮಾಡಬೇಕು, ಯಾವ ತರ ಉಪಯೋಗಿಸಬೇಕು ಅಂತ ತಿಳ್ಕೊಂಡಿದೀವಿ. ಮತ್ತೆ ಮೀನುಗಾರಿಕೆ, ಇದರಲ್ಲಿ ಮೀನು ಸಾಕಾಣಿಕೆಯಲ್ಲಿ ಪ್ರಾಫಿಟ್ ಎಷ್ಟಿದೆ, ಅದರಲ್ಲಿ ಎಷ್ಟು ಮೀನು ಬಿಡಬೇಕು, ಇಷ್ಟು ಲೀಟರ್ ನೀರಿಗೆ ಎಷ್ಟು ಲೀಟರ್ ಬಿಡಬೇಕು, ಎಷ್ಟು ಮೀನು ಬಿಡಬೇಕು ಅಂತ ತಿಳ್ಕೊಂಡಿದೀವಿ. ಇನ್ನು ಅನೇಕ ಮಾಹಿತಿಗಳು ಹೇಳಿದ್ದಾರೆ, ಎಲ್ಲ ವರ್ಗದಿಂದ, ಹಾಲು ಉತ್ಪಾದಕರ ವರ್ಗದಿಂದನೂ ಹೇಳಿದ್ದಾರೆ. ಹಾಲು ಉತ್ಪಾದಕರಿಂದ ಯಾವ ಹಸುಗಳಿಗೆ, ಕುರಿಗೆ ಎಷ್ಟು ಸಬ್ಸಿಡಿ ಬರ್ತದೆ, ಎಷ್ಟು ಲೋನ್ ಕೊಡ್ತಾರೆ, ಎಲ್ಲ ಸರ್ಕಾರದಿಂದ ಯಾವ ತರ ಅನುಕೂಲ ಮಾಡ್ಕೋಬೇಕು ಅಂತ ಮಾಹಿತಿ ಕೊಟ್ಟು ಎಲ್ಲ ರೀತಿಯಲ್ಲಿ ಸಕಲ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲರೂ. ಇದು ನೀವು ನಿಮ್ಮ ರೈತರಿಗೆ ಹೇಳ್ತೀರಾ, ನಿಮ್ಮ ಅಕ್ಕಪಕ್ಕದಲ್ಲಿ? ಅಕ್ಕಪಕ್ಕದ ರೈತರಿಗೆ ಹೇಳ್ತೀವಿ, ನಮ್ಮ ಅಕ್ಕಪಕ್ಕದ ಹೊಲದಲ್ಲಿ ಮನೆಯಲ್ಲಿ ಪಕ್ಕದ ಮನೆಯವರಿಗೆ ಹೇಳ್ತೀವಿ. ನಮ್ಮ ಅಂದ್ರೆ ಈ ಮಾಹಿತಿಯನ್ನು ನೀವು ಒಬ್ಬರಿಂದ ಬಂದವರಲ್ಲಿ ಹಂಚಿಕೊಳ್ತೀವಿ. ಧನ್ಯವಾದ ಸರ್. ರೈತ ಬಾಂಧವರೇ, ನಿಟ್ಟೂರು ಗ್ರಾಮದ ನಾಗರಾಜ್ ಕೆಎಸ್ ಅಂತಿದ್ದಾರೆ. ಇವರು ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಿಂದ ಏನ್ ಕಲ್ಕೊಂಡ್ರು, ಏನ್ ಮಾಹಿತಿ ಪಡ್ಕೊಂಡ್ರು ತಿಳ್ಕೊಳ್ಳೋಣ ಹೇಳಿ. ಏನ್ ಮಾಹಿತಿ ಪಡ್ಕೊಂಡ್ರಿ ಇದರಿಂದ? ಹಸು ಸಾಕಾಣಿಕೆ ಬಗ್ಗೆ ತಿಳ್ಕೊಂಡ್ವಿ, ಮೀನುಗಾರಿಕೆದು, ಭತ್ತ ಬೆಳೆಯೋದ್ರದ್ದು. ಇದು ಉಪಯೋಗ ಆಯ್ತು ಅಂತ ಹೇಳ್ತೀರಾ? ಉಪಯೋಗ ಆಗುತ್ತೆ ಸರ್. ನೀವು ಒಂದ್ 4 ಜನಕ್ಕೆ ಹೇಳ್ತೀರಾ? ಹೇಳ್ತೀವಿ ಸರ್. ನಿಮ್ಮ ಅಕ್ಕಪಕ್ಕದಲ್ಲಿ ಇರೋ ರೈತರಿಗೆ, ನಿಮ್ಮ ನೆಂಟರಿಷ್ಟರಿಗೆ ಹೇಳ್ತೀವಿ ಸರ್. ಕರಿಬಸಪ್ಪ ನಮ್ಮ ಜೊತೆಗಿದ್ದಾರೆ. ಈಗ ಇವರ ಅನುಭವಗಳನ್ನ ಕೇಳೋಣ ಈ ಒಂದು ಕಾರ್ಯಕ್ರಮದಲ್ಲಿ. ಅಂದ್ರೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಇವರು ಭಾಗವಹಿಸಿ ಏನ್ ಮಾಹಿತಿ ಪಡ್ಕೊಂಡ್ರು, ಮತ್ತೆ ಇದರಿಂದ ಏನ್ ಉಪಯೋಗ ಆಯ್ತು ಅಂತ ಹೇಳಿ. ತುಂಬಾ ಉಪಯೋಗ ಆಯ್ತು. ಭತ್ತಕ್ಕೆ ವೆಟ್ ಮತ್ತೆ ಡ್ರೈ ಅಂತ ಹೇಳಿ ಒಂದು ಅನುಭವ ಒಂದ್ ಹೇಳ್ಕೊಟ್ರು. ತುಂಬಾ ಉಪಯೋಗ ಆಯ್ತು. ತುಂಬಾ ನಾಟಿ ಮಡಿಗಳಲ್ಲಿ ತುಂಬಾ ನೀರ್ ನಿಲ್ಲಿಸ್ತೀರಾ, ಅದರಿಂದ ತುಂಬಾ ಇದಾಗುತ್ತೆ. ಈ ವೆಟ್ ಮತ್ತೆ ಡ್ರೈ ಅಲ್ಲಿ ಉಪಯೋಗ ಮಾಡ್ಕೊಂಡ್ರೆ ಇನ್ನೊಬ್ಬರು ರೈತರಿಗೆ ನೀರಿನ ಸಹಾಯ ಆಗತ್ತೆ, ನಿಮಗೆ ಮತ್ತೆ ಹೆಚ್ಚಾಗಿ ಬೆಳೆಯೋದು ಕೂಡ ಜಾಸ್ತಿ ಬರ್ತಿದೆ ಅಂತ ಒಂದು ಅನುಭವ ಉಪಯೋಗ ಆಯ್ತು. ಮತ್ತೆ ಕೃಷಿ ಸಂಬಂಧಪಟ್ಟ ಅಧಿಕಾರ ಹತ್ರ ಹೋದ್ರೆ ಹೇಗೆ ಅಂದ್ಲ ಕೇಳ್ಬೇಕು ಅನ್ನೋದೊಂದು ಅನುಭವ ಆಯ್ತ್ರಿ. ಇಷ್ಟೊಂದು ಹೇಳ್ತಾ ನಾವು ಅವರು ಹೇಳಿದ್ದು ಈಗ ಏನು ಒಣಗಿಸೋಕೆ ಮತ್ತೆ ಇದು ಅದು ನೀವು ಮುಂದೆ ಅಳವಡಿಸ್ತೀರಾ? ಅಳವಡಿಸ್ತೇವೆ. ರೈತ ಬಾಂಧವರೇ, ಈಗ ಇನ್ನೊಬ್ಬ ರೈತರು ಗಿರೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಿಂದ ಏನ್ ತಿಳ್ಕೊಂಡ್ರು, ಮತ್ತೆ ಇದು ಯಾವ ರೀತಿಯಿಂದ ಬೇರೆ ರೈತರಿಗೂ ಹೇಳ್ತಾರೆ, ಕಂಪ್ಲೇಂಟ್ ಹೇಳ್ಬೇಕು ಸರ್? ಏನಿಲ್ಲ, ಅಳವಡಿಸ್ಕೊಂಡಿದ್ದಾರೆ. ಯಾಕಂದ್ರೆ ರೈತರಿಗೆ ಪಾಠ ಅಂತ ಕೊಡ್ತಾರೆ ತಾಡ್ಪಲ್ಗಳನ್ನ. ಅವು ಏನಾಗ್ತದ ಅಂದ್ರೆ ಕ್ವಾಲಿಟಿ ಇಲ್ಲ, ಮೊದ್ಲಿನ ಕ್ವಾಲಿಟಿ ಈಗ ಬರ್ತಾ ಇಲ್ಲ, ಹಂಗ ಹಿಂಗ ತೆಗೆದುಕೊಳ್ಳ ಅರಿತದ ಪಾಠ ಈ ಕ್ವಾಲಿಟಿ ಇಲ್ಲಿ. ಅದೇ ರೇಟ್ಗೆ ಪಾಠ ಪ್ರೈವೇಟ್ ಸಿಗ್ತದೆ ಸರ್. ಈಗ ತಗೊಂಬಂದ ಸರ್, ಜಸ್ಟ್ ಈಗ ಅದನ್ನ ತೋದ್ಕೊಂಡ್ರೆ ಸರ್, ಅನ್ಗೋಡಿ ತೆಗೆ ಒಂದು ಫ್ಯಾಕ್ಟ್ರಿ ಐತೆ, ಅಲ್ಲಿ ತಗೊಂಬ ಸರ್ ಹೋಗಿ. ಅಂದ್ರೆ ನಿಮ್ಗೆ ಕೃಷಿ ಇಲಾಖೆಯಿಂದ ಸಿಗ್ಲಿಲ್ಲ ಅಂತ ಹೇಳಿ? ಅಲ್ಲ ಸಿಗ್ತಾವ್ ಸರ್, ಸಿಕ್ತ ಕ್ವಾಲಿಟಿ ಇಲ್ಲ, ಕ್ವಾಲಿಟಿ ಬಯಸ್ತಕ್ಕಂಥ ಕ್ವಾಲಿಟಿ ಮೊದಲ ಬಂದ್ ಸರ್, ಗುಣಮಟ್ಟ ಇಲ್ಲ ಅಂತ ಹೇಳ್ತೀರಿ? ಗುಣಮಟ್ಟ ಬಹಳ ಸಲ ಸರ್, ಈಗ ಇಲ್ಲ ಗುಣಮಟ್ಟ ಇಲ್ಲ, ಈಗ ಗುಣಮಟ್ಟ ಇಲ್ಲ ಅಂತ ಹೇಳಿ. ಇದಕ್ಕೆ ಏನ್ ಮಾಡ್ಬೇಕಂತ ಹೇಳ್ತೀರಾ ನೀವು? ಮೊದ್ಲಿಂಗ್ ಗುಣಮಟ್ಟ ಕೊಟ್ಟರೆ ಸರ್, ಗುಣಮಟ್ಟ ಇದನ್ನ ಕೊಡ್ಬೇಕಂತ ಹೇಳ್ತೀರಾ? ಹೌದು ಸರ್. ಮತ್ತೆ ಇದು ನೀವು ಈಗ ಈ ಕೃಷಿ ಸಂಕಲ್ಪ ಅಭಿಯಾನದಿಂದ ಏನ್ ಕಲ್ಕೊಂಡ್ರಿ? ಕಲ್ತಿರೋದೆ ಅಂದ್ರೆ ಸರ್, ರೈತರು ಯಾವ ದಿವಸ ಕಲಿತಾ ಇರ್ಬೇಕು ಸರ್, ಸರ್ ತಿಳ್ಕೊಂಡ್ ಕಂಪ್ಲೇಂಟ್ ಹೇಳ್ತಾರೆ ಸರ್. ಯಾಕಂದ್ರೆ ಸೆಂಟ್ರಲ್ ಮೋದಿಗೆ ಹೋಗತ್ತಂದ್ರಲ್ಲ, ಹೌದು, ಅಲ್ಲಿ ಅದಕ್ಕೋಸ್ಕರ ಇದು ಕಂಪ್ಲೇಂಟ್ ಹೇಳ್ತಾರೆ. ಹೌದು, ನಿಮ್ಮಿಂದ ನಾವು ಕಲಿಯದಿದೆ, ನಮ್ಮಿಂದ ನೀವು ಕಲಿಯದಿದೆ, ಇದು ನಿರಂತರ ರೈತರು ನಿರಂತರ ಕಲಿಕೆ ಇದೆ ಸರ್. ಓಕೆ, ಧನ್ಯವಾದ. ಇದುವರೆಗೆ ದಿನಾಂಕ 12/6/2025 ತರಳಬಾಳು ICR ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ, ಕೃಷಿ ತೋಟಗಾರಿಕೆ ಇಲಾಖೆ ದಾವಣಗೆರೆ ಇವರ ಸಹಯೋಗದಲ್ಲಿ ಹರಿಹರ ತಾಲೂಕು ಬನ್ನಿಕೋಡು, ನಿಟ್ಟೂರು ಮತ್ತು ಕುಣಿಬೆಲಕೆರೆ ಗ್ರಾಮದಲ್ಲಿ ಹಮ್ಮಿಕೊಂಡ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಾನುಲಿ ವರದಿ ಕೇಳಿದಿರಿ. ವರದಿ, ಪ್ರಸ್ತುತಿ ಮತ್ತು ಕಾರ್ಯಕ್ರಮದ ನಿರ್ಮಾಣ ಡಾ. ಸುಧಾಕರ್ SM, ಪ್ರಸಾರ ನಿರ್ವಹಣೆ